ಕಿಸಾನ್ ವಾಣಿ. ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಯ ಅನುಭವ ಕುರಿತು ಚಡಚಣ ತಾಲೂಕ ಇಂಚಗಿರಿ ಗ್ರಾಮದ ರೈತರಾದ ಪ್ರಭು ರಾಮಣ್ಣ ಅರವತ್ತಿ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸುಳ್ಳದ ಗ್ರಾಮದ ಕಸ್ತೂರವ್ವ ತಿರ್ಕಪ್ಪ ಬ್ಯಾಹಟ್ಟಿ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿದ್ಯಾವರ್ಧಕ ಸಂಘದ ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ದರ್ಬಾರ್ ಶಿಕ್ಷಣ ಸಂಸ್ಥೆಯು ಸುಸಜ್ಜಿತವಾದ ಕಟ್ಟಡ ಹಾಗೂ ಎಲ್ಲ ಆಧುನಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ಹೊಂದಿದೆ. ವಿಶಾಲವಾದ ಆಟದ ಮೈದಾನ ಹೊಂದಿದ ವಿಜಯಪುರ ನಗರದ ಮಧ್ಯಭಾಗದಲ್ಲಿ ಇರುವ ಏಕೈಕ ಶಿಕ್ಷಣ ಸಂಸ್ಥೆ. ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ, ಪಿಯುಸಿ, ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗಗಳಿಗೆ ಹಾಗೂ ಬಿಎ, ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆಗಳು ಡಾಕ್ಟರ್ ವಿನಾಯಕ್ ಗ್ರಾಮ್ ಪುರೋಹಿತ್ 9441266635, ಶ್ರೀ ಟಿಆರ್ ಕುಲಕರ್ಣಿ 9448985968. ಪಾಪ ಹಮೇಶಾ ಕಹತೆ, ಯಾ ತೋ ಭೀಡ್ ಮೇ ಖೋ ಜಾವ್ ಯಾ ನಂಬರ್ ಏಕ್ ಹೋ ಜಾವ್. ಮುಜೆ ನಂಬರ್ ಏಕ್ ಬನಾನೆ ಕೆ ಲಿಯೆ ಉನ್ಹೋನೆ ಅಪ್ನಿ ಖ್ವಾಹಿಶೋ ಕೋ ನಂಬರ್ ದೋ ಪರ್ ರಖಾ, ಕಭಿ ಸಮಝೌತಾ ನಹೀ ಕಿಯಾ. ಆಜ್ ಮೇ ಉನ್ಕೆ ಲಿಯೆ ಘರ್ ಬನ್ವಾ ರಹಾ ಹೂಂ, ಔರ್ ಅಬ್ ಬಾರಿ ಮೇರಿ ಹೈ ಸಮಝೌತಾ ನಾ ಕರ್ನೆ ಕಿ, ಕ್ಯೂಂಕಿ ಘರ್ ಜಿಂದಗಿ ಮೇ ಸಿರ್ಫ್ ಏಕ್ ಹೀ ಬಾರ್ ಬನ್ತಾ ಹೈ, ತಭಿ ತೋ ಸಿಮೆಂಟ್ ಭಿ ಚುನಾ ತೋ ದೇಶ್ ಕಾ ನಂಬರ್ ಏಕ್ ಅಲ್ಟ್ರಾಟೆಕ್. ಘರ್ ಏಕ್ ಮೌಕಾ ಏಕ್, ಇಸಿಲಿಯೆ ಸಿಮೆಂಟ್ ಭಿ ದೇಶ್ ಕಾ ನಂಬರ್ ಏಕ್ ಅಲ್ಟ್ರಾಟೆಕ್. ಈಗ ತೊಗರಿ ಬೆಳೆಯ ಅನುಭವ ಕುರಿತು, ತೋಟಗಾರಿಕೆ ಬೆಳೆಯ ಅನುಭವ ಕುರಿತು ಚಡಚಣ ತಾಲೂಕು ಇಂಚಗಿರಿ ಗ್ರಾಮದ ರೈತರಾದ ಪ್ರಭು ರಾಮಣ್ಣ ಅರವತ್ತಿ ಅವರೊಡನೆ ಸಂದರ್ಶನ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಚಡಚಣ ತಾಲೂಕು ಇಂಚಗಿರಿ ಗ್ರಾಮದ ಒಬ್ಬ ಪ್ರಗತಿಪರ ರೈತರ ಹೊಲದೊಳಗಿದ್ದೀವಿ. ಪ್ರಭು ರಾಮಣ್ಣ ಅರವತ್ತಿಯವರು ಸುಮಾರು ವರ್ಷಗಳಿಂದ ತೋಟಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ತೋಟಗಾರಿಕೆ ಬೆಳೆಗಳನ್ನ ಬೆಳೆದಿದ್ದಾರೆ, ಅದರ ಜೊತೆಗೆ ಬೇರೆ ಬೇರೆ ಕೃಷಿ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದಾರೆ. ವಿಶೇಷವಾಗಿ ಅವರು ಟೊಮ್ಯಾಟೋ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅವರ ಅನುಭವಗಳು ತಮಗೂ ಕೂಡ ಮಾರ್ಗದರ್ಶಿ ಆಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಇವತ್ತಿನ ಕಾರ್ಯಕ್ರಮದೊಳಗ ನಾವು ಅವರ ಅನುಭವಗಳನ್ನ ಕೇಳೋಣ. ನಮಸ್ಕಾರ ಪ್ರಭು ಅರವತ್ತಿಯವರ. ನಮಸ್ಕಾರ ಸರ್. ಎಲ್ಲ ರೈತ ಬಾಂಧವರು ನಮಸ್ಕಾರಗಳು. ನಾವು ಒಕ್ಕಲ್ತನಕ ಬರೋಕ್ಕಿಂತ ಮೊದಲು ನಾನು ಸ್ವಲ್ಪ ದಿವಸ ಕಾಲೇಜ್ ಲೆವೆಲ್ದಲ್ಲಿ ಯೂನಿವರ್ಸಿಟಿ ಬ್ಲೂ ಆಗಿ ಕುಸ್ತಿ ಆಡ್ಕೋತಿದ್ದೆ. ಅಲ್ಲಿ ಇಲ್ಲಿ ಗೇಮ್ ನಡೀತಾವ, ಅಲ್ಲಿ ಹೋದ ಇಲ್ಲಿ ಹೋದ ಹಿಂಗೆ ಪ್ರದರ್ಶನದಾಗ ಭಾಗವಹಿಸೋದು, ಒಂದು ನಮ್ನಿ ಅಡ್ಡಾಡ್ಕೋತಾನೆ ಆಗದೆ ನೀಟಾಗಿ ಇದ್ರಿ. ನನ್ನ ಇದಕ್ಕೆ ನಾನು ಮುಂದೆ ಯಾವುದೋ ನೌಕರಿ ಹೋಗ್ಬೇಕು ಅನ್ನೋ ಆಸೆ ಪಟ್ಟ, ನೌಕರಿ ಆಗಲಿಲ್ಲ, ಡೇಟ್ ಡಿಫರ್ ಅದು. ಆನಂತರ ಹೊಳೆ ಒಕ್ಕಲ್ತನ ಮಾಡ್ಬೇಕಂದ್ರೆ ಸರಿಯಾಗಿ ನನಗೆ ಮಾಹಿತಿ ಇದ್ದಿತ್ತು ಒಕ್ಕಲ್ತನದು. ಇನ್ನೇನು ಮಾಡಬೇಕಪ್ಪ ಅನ್ನೋದಾಗ 1999 ಕವಡ್ ಅನ್ನುವಂಥ ಒಂದು ಯೋಜನೆ ಬತ್ತಿಲ್ಲಿ. ನಾವು ಅಲ್ಲಿ ಇಲ್ಲಿ ಸುಮ್ಮನೆ ನಿರುದ್ಯೋಗಿಗಳಂಗೆ ಅಡ್ಡಾಡ್ತಿದ್ದೀವಿ. ಆ ಕವಾಡ ಯೋಜನೆಯೊಳಗೆ ನಾನು ಸೇರ್ಪಡೆಗೊಂಡಲ್ಲಿ ಒಂದು ಸ್ವಸಹಾಯ ಸಂಘಗಳಿಗೆ ಟ್ರೈನಿಂಗ್ ಮಾಡಿ ಬಿಟ್ಟರು. ಸ್ವಸಹಾಯ ಸಂಘಗಳನ್ನು ಅಭಿವೃದ್ಧಿ ಪಡಿಸೋದು, ಅವ್ರಿಗೆ ಮಾಹಿತಿ ಹೇಳ್ಕೋತ ಅಲ್ಲಿ ಬೆಳವಣಿಗೆ ಹಾಕೋತ ನನಗೆ ಒಕ್ಕಲ್ತನ ರುಚಿ ತೋಳಕತ್ತ. ಅಲ್ಲಿ ಅಂದ್ರೆ ನಾವು ಕೆಲವೊಂದು ರೈತರಿಗೆ ಮಾಹಿತಿ ಹೇಳೋದು, ಹೊಸ ಹೊಸ ಬೀಜ ಕೊಡೋದು, ನಾವು ಹೇಳೋರು ಆದ್ರೆ ಮಾಡೋರ್ದಿತ್ತಲ್ಲ ನಾವು. ಆ ಅನುಭವ ನನಗೆ ಅಲ್ಲಿ ಕಲೀಲಕ್ಕೆ ಒಕ್ಕಲ್ತನ ಬರಾಕತ್ತು. ಅವಾಗ ನಮ್ಮ ಹೊಲದ ಕಡೆ ನಾನು ಉತ್ಪನ್ನ ತೆಗಿಬೇಕಂತೇಳಿ ಚೆಂದ ಬಿದ್ದಿಲ್ಲ. ನಾವು ಒಬ್ಬನೇ ಮಗ ಇರೋದ್ರಿಂದ ಇಲ್ಲಿ ಏನು ನನಗೆ ಶ್ರಮ ಇಲ್ಲ, ಆಳುಗಳು ಮಾಡೋ ಹೋಗು. ನಮ್ಮ ಉತ್ಪನ್ನ ಏನೂ ಬರ್ತಿತ್ತಲ್ಲ ಸರಿಯಾಗಿ, 1-5 ಕ್ವಿಂಟಲ್ ಜೋಳ ಬರ್ತಿತ್ತು ಅಷ್ಟೇ. ಇದನ್ನೆಲ್ಲ ನೋಡಿನಿ, ಇದು ಯೋಜನಾನು ಹೋಗು ಲೆಕ್ಕಕ್ಕೆ ಬತ್ತು. ಮುಂದೆ ಮುಂದೆ ಕವಾಡ ಇದು ನಾ ಇನ್ನು ಮುಂದಿನ ಉಪಜೀವನ ಹೆಂಗೆ ನಂದು ಅನ್ನೋ ಇದಕ್ಕಾಗಿ ನಾನು ತೋಟಗಾರಿಕೆ ಬೆಳೆಗಳು ಮಾಡ್ಕೋಬೇಕು ಏನೋ ಇದು ಅಂತೇಳಿ ಟೊಮೆಟೊ ಹಚ್ಚಬೇಕಂತೇಳಿ ಚಾಲು ಮಾಡಿದ್ವಿ. ನಮ್ಮಲ್ಲೆಲ್ಲ ನೆರೆಯವರು ರೈತರು ಮಾಡ್ತಿರು, ನನಗೆ ಗೊತ್ತಿರ್ಲಿಲ್ಲ ಯಾವ ವೆರೈಟಿ ತರಬೇಕು ಅನ್ನೋ ಗೊತ್ತಿಲ್ಲ, ಯಾವ ಟೊಮೆಟೊ ಔಷಧ ಹೊಡಿಯೋದು ಗೊತ್ತಿ, ಏನು ಸುಮ್ಮನೆ ತಂದು ಹಚ್ಚಿದ್ನಿ. ಒಂದು 2-3 ಸಾರಿ ನಾನು ಬೆಳೆ ತಕ್ಕೋಬೇಕಾದ್ರೆ ಫೇಲ್ ಆದ್ನಿ. ಅಲ್ಲಿ ಲುಸ್ಕಾನ್ ಹಾಕೊಂಡೆ ಅಲ್ಲಿ, ಅದು ಸರಿಯಾಗಿ ಮಾಹಿತಿನಿಲ್ಲ ಏನೂ ಇಲ್ಲ, ಯಾವಾರ ಹೇಳೋದು ಕೇಳೋದು ನನ್ನ ಅನುಭವ ನನಗದು ಇದನ್ನೇ ಬರಲಾಯ್ತು. ಈ ರೀತಿಯಾಗಿ ನಾ ಟೊಮೆಟೊ ಒಳಗೆ ಸಕ್ಸಸ್ ಆಗಲಿಲ್ಲ. ಬಯಸ್ಕೊಂಡು ಮನ್ಯಾಗ ಎಲ್ಲ ಇದು ಆರ್ಥಿಕ ಇದು ಮೈಮೆ ಬಿತ್ತು. ಮುಂದೆ ಬಿಡಬಾರ್ದ್ರೆ ಮತ್ತೆ ನಾನೇ ಸ್ವಂತ ಕಂಪ್ನಿಯವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅದೆಲ್ಲ ಡಿಟೇಲ್ ಬರ್ಕೊಂಡು ಯಾವ ಟೈಮ್ಗೆ ಬಿತ್ತಬೇಕು ಅಂದ್ರೆ ಹಂಗಾಮ್ಗಳು ಇರ್ತಾವಲ್ಲಿ, ನಾವು ತಿಂಗಳುಗಳಿದ್ದಂಗೆ ಆ ಹಂಗಾಮ್ಗೆ ಮಾಡಿದ್ರೇ ನಮಗೊಂದು ಯೋಗ್ಯವಾದ ರೇಟ್ ಸಿಗ್ತೈತೆ ಅಲ್ಲಿ. ಇಲ್ಲಾಂದ್ರೆ ಆ ಹಂಗಾಮ್ ಮೀರ್ದೇವ್ ಅಂದ್ರೆ ಸಿಗೋದಿಲ್ಲ. ಆದರೆ ಕೆಲವೊಮ್ಮೆ ಹಂಗಾಮ್ದಾಗ ಬೀಜ ಕೊಡೋ ಕೈ ಕೊಟ್ಟಪ್ಪ ಅಂದರೂ ನಮ್ಗೆ ಅಲ್ಲಿ ದುಬಾರಿ. ಒಂದು 5-6 ತಿಂಗಳು ಹಿಡಿದು ಪ್ಲಾಟ್ ನಾವು ರೆಡಿ ಮಾಡಿ ಇಟ್ಟೇವು ಅಂದ್ರೆ ಅದು ಹಂಗೆ ಕೂತ್ಬಿಡ್ತೈತಿ ಹುಲ್ಲತ್ತಿ. ಹೀಗೆಲ್ಲ ಒಕ್ಕಲ್ತನದಾಗ ಕಷ್ಟ ಆತೈತಿ. ಅದೊಂದು ಕಂಪ್ನಿ ನಂಗೆ ಜೇಂಟ್ ಆಗಿ ತೆಲಂಗಾಣದವರು ಎಲ್ಲೋರ ಕಂಪ್ನಿ ಟೊಮೆಟೊ ವೆರೈಟಿ ಕೊಟ್ಟರು ನನಗೆ. ಅಲ್ಲಿ ನನಗೆ ಇವು 3 ಸಾರಿ ಏನು ಫೇಲ್ ಆಗಿದ್ದ ಆ ಒಂದೇ ಪ್ಲಾಟ್ ನನಗೆ ಎತ್ತಿ ಹಿಡಿತಾವ. ಎತ್ತಿ ಹಿಡ್ದಾಕಾರೆ ನಾ 2 ಎತ್ತ ತೊಗೊಂಡು ಆಮ್ಯಾಗ ಉತ್ಪನ್ನ ಚಾಲೂ ಇತ್ತು ಹಂಗೆ ಸಣ್ಣಗೆ. ಒಂದು ಅದು ಅವಾಗಿನ ಟೈಮ್ದಾಗ 1.5 ಲಕ್ಷ ಏನು ಮಾಡ್ತು ನನಗೆ ರೀ. ಅಲ್ಲಿ ನಂಗೆ ಟೊಮೆಟೊ ರುಚಿ ತೋತು ಬಿಡಬಾರ್ದಿದ್ದು ಅಂತೇಳಿ ಅದು ಡೇಟ್ ಬರ್ಕೊಂಡ ಹಂಗಾಮ್ಗಳು ಬರೋ ವರ್ಷದಾಗ 15 ಮತ್ತು 10 ಆಮ್ಯಾಗ 15 ಈ ಟೈಮ್ದೊಳಗೆ ಟೊಮೆಟೊ ತಳಿ ನಾವು ನಾಟಿ ಮಾಡಬೇಕು ಅಂದ್ರೇ ಅದು ರೇಟ್ ಸಿಗುತ್ತೆ. ಇದ್ರೊಳಗೆ ನಾವು ಹೆಚ್ಚು ಕಡಿಮೆ ಆದ್ರೆ ಬಿಟ್ಟು ಬಿಡಬೇಕು, ಟೊಮೆಟೊನೇ ಮಾಡಬಾರ್ದು. ಹಿಂಗೊಂದು ನನಗೆ ಅದು ಪಕ್ಕ ಗೈಡ್ಲೈನ್ ಸಿಕ್ಬಿಡ್ತು. ಆ ಮುಖಾಂತರ ನಾನು ಮಾಡ್ಕೊಂಡು ಉಳಿದು ಅದ್ರ ಜೊತೆ ಬೇರೆ ಬೆಳೆಗಳು ಮಾಡ್ಕೋತಿದ್ದೆ ನಾನು. ಇವು ತೊಗರಿ ಆಗಲಿ ಆಮೇಲೆ ನಾವು ಕಡಲಿ ಸೀಜನ್ ವೈರಿ ಮತ್ತು ಜೋಳ ಇವೆಲ್ಲ ಒಕ್ಕಲ್ತನದಾಗ ಮಾಡ್ಕೊಂಡು ಕಿಸಿಂದ ಬೆಳವಣಿಗೆ ಮಾಡ್ಕೊಳಕತ್ತೀವಿ. ಮುಂದೆ ಈಗ ಸದ್ದ ಈ 2020-21 ವಜ್ಜ ಆಗೈತ್ರಿ ನಮಗೆ. ಟೊಮೆಟೊನೇ ಬೇಡಪ್ಪ ಅನ್ನಿಸಿ ಒಟ್ಟು ದುಡಿದೆ ಕರಿಯೋದ ದೊಡ್ಡ ಬೆಳೆ ಮಾಡೋಣ ಅಂತೇಳಿ ದ್ರಾಕ್ಷಿ ಬಂದ ಬದಲಾವಣೆ ಆದ. ಈ ವರ್ಷ ನನಗೆ 1.5 ಲಕ್ಷ ಆಯಿತು ಒಟ್ಟು. ಒಂದು 10 ಗುಂಟೆದೊಳಗೆ 1.5 ಲಕ್ಷ ಆಗಕ್ಕೆ ಒದ್ದಾಡೋಯ್ತು ನಾನು. ಯಾಕಂದರೆ ಎಲ್ಲರೂ ಪೈಪೋಟಿ, ಎಲ್ಲರಿಗೂ ಅದು ಸರ್ಕ್ಯುಲೇಟ್ ಸಿಕ್ಕಿಬಿಟ್ಟು. ಈ ಸಾರಿ ಸೀಜನ್ಗೆ ರೇಟ್ ಬರ್ತೈತಿ ಅವ್ನಿಗೆ ಗೊತ್ತಾಯಿತು. ಹಿಂಗಾಗಿ ಎಲ್ಲರೂ ಒಂದು ಕಂಪ್ನಿಯವ್ರು ಜಾಸ್ತಿ ಆದರು, ಎಲ್ಲ ಎದ್ದುಬಿಟ್ರು. ಎಲ್ಲ ರೋಗ ನಿರೋಧಕ ಔಷಧಿಗಳು ತಂದು ಕೊಡೋದು, ಪಡಗಳು ಒಳ್ಳೊಳ್ಳೆ ಬರ್ತಾವೆ, ರೇಟ್ ಸಿಗಲ್ಲೈತೆ ರೈತಗೆ. ಹಿಂಗಾಗಿ ದುಬಾರಿ ಅನ್ನಿಸಿ ಟೊಮೆಟೊ ಇನ್ನು ಕಡಿಮೆ ಮಾಡೋಣ. ದ್ರಾಕ್ಷಿ ಬೆಳೆಗೆ ಬದಲಾವಣೆ ಆದೇವು ನಾವೀಗ. ಬದಲಾವಣೆ ಆಯ್ಕೆಸಿಂದ ಈ ಸಾರಿ ದ್ರಾಕ್ಷಿ ಮಾಡಿಕೊಂಡು ಉತ್ಪನ್ನ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬೇಕನ್ನೋ ಒಂದು ಗುರಿ ಈ ನಿಟ್ಟಿನೊಳಗೆ ಬಂದೆವು. ಆದರೂ ಈ ನಾವು ಒಕ್ಕಲ್ತನ ಮಾಡಬೇಕಂದ್ರೆ ಮನಸ್ಸು ದೃಢವಾಗಿ ಇಡಬೇಕು. ಈ ಬೆಳೆನ ತೆಗೆದೇ ತಿರ್ತೀನಿ ಅನ್ನುವಂಥದ್ದು ಒಂದು ಚಾಲೆಂಜ್ ನಮ್ಮ ಮನಸ್ಸಿನಾಗ ಇರಬೇಕು. ಅದಕ್ಕೆ ಏನು ಬೇಕಾಗ್ತದ, ಮೂಲ ಏನೇನು ಬೇಕು, ಅದಕ್ಕೆ ಏನು ಉಪಚಾರಗಳು ಮಾಡ್ಕೋಬೇಕು ಮೊದಲೇ ತಯಾರಿ ಮಾಡ್ಕೋಬೇಕು. ಇದನ್ನೆಲ್ಲ ಹ್ಯಾಂಗೆ ಮಾಡೋದು ಏನು ಅನ್ಲಕ್ಕ ನಮ್ಮ ಕೃಷಿ ವಿಜ್ಞಾನ ಕಾಲೇಜ್ಗಳದಾವ ಬೇಡ. ನಮ್ಮ ಕೃಷಿ ಇಲಾಖೆ ಜೊತೆ ಆತ್ಮ ಅಂತೇಳಿ ಕೆಲವೊಂದು ಯೋಜನೆಗಳದಾವ, ಆ ಆತ್ಮದವ್ರು ಸಹಿತ ತಿಳಿಸ್ಕೊಡ್ತಾರೆ ಮಾರ್ಗದರ್ಶನ. ಅದನ್ನು ನಾವು ಪಡ್ಕೊಂಡಿಸಿಂದ ಹೆಚ್ಚಿನ ಈ ಬೆಳೆಗಳಿಗೆ ರೋಗ ರುಜಿನ ಬರಲಾರಂಗೆ ಹೆಚ್ಚು ಇಳುವರಿ ಪಡೆಯಂಗೆ ಮಾಡ್ಕೊಳಕ್ಕೆ ಅವಕಾಶಗಳದಾವ. ರೈತರು ಮುಂಜಾನ ಮನಸ್ಸಾಪೂರ್ವಕವಾಗಿ ಮಾಡೋದು ಕಲಿಬೇಕು. ಒಬ್ಬರು ಹೇಳಿಕೆ ಮ್ಯಾಗ ಇರೋಕ್ಕಿಂತ ಸ್ವಂತ ತಾ ಕಾಲ ಮ್ಯಾಗೆದ್ದು ತನ್ನ ಕ್ವಶನ್ಗಳನ್ನು ನೇರವಾಗಿ ಕೇಳ್ಕೋಬೇಕವ. ನಡುವು ದಲ್ಲಾಳಿಗಳಿಗೆ ಸೇರಬಾರ್ದು. ನನಗೆ ಭಾಳ ಮೋಸ ಆದದ್ದು ಒಕ್ಕಲ್ತಂದಾಗ ಈ ದಲ್ಲಾಳಿಗಳಿಂದ. ನಾ ಇಚ್ಛ ಮಾಡಿ ಅವ್ರಿಗೆ ಹೋಗಿ ಡೈರೆಕ್ಟ್ ಕೇಳಿದಪ್ಪ ಅಂದ್ರೆ ಅವ್ರು ಏನು ಬೇಕಾದ ಕೊಡ್ತಾರೆ ನಮಗೆ. ನಾವು ನಡು ಒಬ್ಬರು ಜೇಂಟ್ ತೊಳೆದು ಅವರು ಸರಿಯಾಗಿ ನಮಗೆ ಮಾರ್ಗದರ್ಶನ ಹೇಳ್ತಿರ್ಲ, ತಪ್ಪಿಸಿಬಿಡೋರು ಅವ್ರು ನಮಗೆ. ಈಗ ಉದಾಹರಣೆಗೆ ನಮಗೆ ಮಾಲ್ಲಂಡಿ ಜೋಳ ಚಲೋ ಬರ್ತೈತಿ ಬಿತ್ತನವರು, ನಮ್ಮ ಕರಿನೆಲ್ಲ ಅಲ್ಲಿ ಮೂಗುತಿ ಜೋಳ ಚಲೋ ಬರ್ತಿತ್ತು, ಗುಂಡಿ ಜೋಳ ಸಾಮಾನ್ಯವಾಗಿ ತಿಳಿದು ಮಾತ್ರ ನಮಗೆ ತಪ್ಪಿಸಿಬಿಡೋರು. ಅಲ್ಲಿ ಅವು ಜಿಗಿ ಬಿದ್ದು ಸೀರ್ ಬಿದ್ದು ಸತ್ಯನಾಶ ಆಗಿ ಏ ವಾತಾವರಣ ಸರಿ ಇಲ್ಲ ಅಂದ್ಬಿಡವ ಅವ ಹೇಳೋದು ವೆರೈಟಿನೇ ಮಲ್ಲ ತಪ್ಪು ಹೇಳವ ಹಿಂದಾಗಿ ನಮ್ಗೆ ವಾತಾವರಣ ಮ್ಯಾಗ ಹಾಕಿಬಿಡವ್ರು. ಹಿಂಗೆ ಒಕ್ಕಲ್ತನ ನಾವು ಎಷ್ಟು ಕಷ್ಟಪಟ್ಟು ನಮ್ಮ ಅನುಭವ ನಾವು ಮಾಡ್ಕೋತೀವಿ ಅಷ್ಟು ಸುಧಾರಣೆ ಮಾಡೋಕ್ಕೆ ಸಾಧ್ಯತೆ ಹೆಚ್ಚು ಇಳುವರಿ ಬೆಳೆಯೋಕ್ಕೂ ಸಾಧ್ಯತೆಗಳದಾವ. ಆಮ್ಯಾಗ ಯಾವಾಗಲೂ ನೀರು ನಿರ್ವಹಣೆನೂ ಭಾಳ ಮುಗಿಸಿರ್ತೈತಿ, ನೀರು ಬಿಡೋದಲ್ಲಿ ಆಮ್ಯಾಗ ನೀರು ಯಾವ ಟೈಮ್ಗೆ ಬಿಡಬೇಕು, ನೀರು ಅತಿ ಬಿಟ್ಟರೆ ಏನಾಗ್ತದೆ ಇವೆಲ್ಲ ತಿಳ್ಕೊಬೇಕು. ಅದ್ರ ಜೊತೆ ಏನು ನಮ್ಮ ಕೃಷಿ ಬದುಕು ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ ಉಪಕಸಬುಗಳು ಚಲೋ ಇರಬೇಕು. ನಮ್ಮ ಈ ಕೃಷಿ ಹೊಂಡ ಆಯ್ತಪ್ಪ ಅಂದ್ರೆ ಒಂದಿಟ್ಟು ಮೀನು ಸಾಕಾಣಿಕೆ, ಸ್ವಲ್ಪ ಕಾಳ ಕಡಿತಿಲ್ಲ ಕೋಳಿ ಇತರ ನಮ್ಮ ಒಂದೊಂದು ಇಷ್ಟು ಏರಿ ಹುಳಗಟ್ಟಗಳು, ಒಂದು ಸ್ವಲ್ಪ ಬಾಳೆಹಣ್ಣು, ಏನೇನು ರೈತಗೆ ಬೇಕಾತವು ಅಂಥವೆಲ್ಲ ಆದಾಯ ಬರುವಂಥವು. ನಂದು ಎಷ್ಟು 50 ಗುಂಡ್ಲೆ 50 ಕೃಷಿ ಹೊಂಡ ಇದೆ, 15 ಫೂಟ್ ನೀರು ರೀ, ಒಂದು 75,000 ರೂಪಾಯಿದು ಮೀನಿನ ಉತ್ಪನ್ನ ಬರ್ತಾ ನನ್ನ ವರ್ಷಕ್ಕೆ. ನಾವೊಂದು 5,000 ರೂಪಾಯಿ ಮೀನಿನ ಮರಿಗೆ ಮತ್ತು ಒಂದು 5,000 ಅದಕ್ಕೆ ಫುಡ್ ಹಾಕ್ತೀನಿ, ಅಷ್ಟು ಹಾಕುತ್ತಪ್ಪ ಮುಗೀತು, ಒಂದು 75,000 ಅದ್ರ ಬರ್ತೈತಿ. ಆಮ್ಯಾಗ ಕೋಳಿದು ಬರ್ತೈತಿ ನಮಗೆ, ಹೈನುಗಾರಿಕೆದು ಬರ್ತೈತಿ ತಿಂಗಳ ತಿಂಗಳ ಅಮೌಂಟ್. ಹಿಂಗಾಗಿ ಒಂದು ಸ್ವಲ್ಪ ಅಭಿವೃದ್ಧಿ ಆಗಾಕತ್ತೀವಿ. ಈಗ ನಾವು ಇನ್ನೂ ಒಂದು ಸ್ವಲ್ಪ ಬೆಳವಣಿಗೆ ಆಗಬೇಕಾಗ ನಾವು ಜೇನು ಕೃಷಿ ಮಾಡ್ಕೋಬೇಕಾಗ್ಯದ, ಒಂದಿಷ್ಟು ಇದು ಗೊಬ್ಬರ ಗ್ಯಾಸ ಅವು ಅಳವಡಿಕೆ ಮಾಡಬೇಕಾಗೈತಿ. ಆಮ್ಯಾಗ ಒಂದು ಸ್ವಲ್ಪ ಜೀವಂತ ಬೈಲಿ ಅಂತೇಳಿ ತಯಾರು ಮಾಡಬೇಕಾ ಪ್ರಮುಖವಾಗಿ ಅದು ಬೇಕಾಗ ನಮಗೆ. ಈಗೆಲ್ಲ ನಾವು ಗುರಿ ಇಟ್ಕೊಂಡಿದ್ದೀವಿ, ಇನ್ನು ಮುಂದೆ ಇನ್ನೊಂದು 2 ವರ್ಷ ನಾವು ಎಲ್ಲ ತಯಾರು ಮಾಡಿದೆವಪ್ಪ ಅಂದ್ರೆ ಸ್ವತಂತ್ರ ಆಗಿ ಬದುಕ್ತೀವಿ ಅನ್ನೋದು ಒಂದು ಇದು. ಪ್ರಭುವರೇ, ತಾವು ಏನು ಒಕ್ಕಲ್ತನ ಶುರು ಮಾಡುವಂಥ ಒಂದು ಸಂದರ್ಭದೊಳಗೆ ತಮಗೆ ಅನುಭವ ಇರಲಿಲ್ಲ, ಅದೇ ಡಿಗ್ರಿ ಮುಗಿಸಿ ಒಕ್ಕಲ್ತನ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಬಂದ್ರಿ, ಅಂಥ ಒಂದು ಸಂದರ್ಭದೊಳಗೆ ನೀವು ಟೊಮ್ಯಾಟೋನೇ ಶುರು ಮಾಡಿಬಿಟ್ರಿ. ಒಕ್ಕಲ್ತನ ಶುರು ಮಾಡುವಂಥ ಸಂದರ್ಭದೊಳಗೆ ಟೊಮ್ಯಾಟೋದಿಂದೇ ನಿಮ್ಮ ಜೀವನವನ್ನು ಶುರು ಮಾಡಿದ್ರಿ. ಟೊಮ್ಯಾಟೋನ ಬೆಳಿಬೇಕು, ಇದರಿಂದನೇ ನಮ್ಮ ಜೀವನ ಮುಂದುವರಿಯುತ್ತದೆ ಅನ್ನುವಂಥ ಒಂದು ವಿಚಾರ ಬಂತು ಹೆಂಗೆ, ಅದನ್ನೇ ಯಾಕೆ ನೀವು ಆಯ್ಕೆ ಮಾಡಿಕೊಂಡ್ರಿ? ಸರ್, ನಾನು ಅವಾಗ ಈ ಕವಾಡ ವಾಟರ್ ಶೆಡ್ನಾಗಿದ್ದೀನಿ, ನಾ 16 ರೈತರು ಹೊಲಗಳಿಗೆ ಅಡ್ಡಾಡ್ತಿದ್ದೀನಿ. ಅವಾಗ 300 ರೂಪಾಯಿಗೆ ಒಂದು ಟ್ರೇ ಹೋಗ್ತಿತ್ತು ಟೊಮೆಟೊ ಬೆಳೆ, ಇದು ನನಗೆ ಭಾಳ ಆಸಕ್ತಿ ಇತ್ತು. 300 ಅಂದ್ರೆ 100 ಟ್ರೇ ಹೊಂಟ್ರೆ ಇವನಿಗೆ ಇಷ್ಟು ದುಡ್ಡು ಸಿಗ್ತದಲ್ಲ, 100 ಟ್ರೇಕ್ಕೆ ಒಂದು ಟ್ರೇಕ್ ಇಷ್ಟಾಯ್ತು, ಗುಂಡ್ಲೆ ಹಿಂಗೆ ಲೆಕ್ಕ ಹಾಕ ಇಷ್ಟು ಹೊಡೆದಲ್ಲ ಅವ್ನು ರೊಕ್ಕ ಅನ್ನೋದು ಒಂದು ಹೊಟ್ಟೆಗೆ ಕುಂಡ್ರಲ್ಕತ್ತು ನನಗೆ. ಆ ಮುಂದೆ 500 ರೂಪಾಯಿ ಮಾರಾಕತ್ತದು, ಹಿಂಗೆ ಎಲ್ಲ ಒಂದು 2-3 ವರ್ಷ ಬೆನ್ನ ಹತ್ತಿ ನಾ ಹಿಂಗೆ ಈ ಯೋಜನೆಯೊಳಗೆ ನೋಡ್ದೆ ಟೊಮೆಟೊಯಿಂದ ರೊಕ್ಕ ಐತಿ ಅನ್ನಿಸಕತ್ತು. ನನಗೆ ಈ ವಾಟರ್ ಶೆಡ್ ಯೋಜನೆ ಏನು ಹೋತೈತಿ, ಮುಗೀತಿದ್ದು ಅವಧಿ ಇನ್ನು ಮುಗೀತಣ, ನಾ ರೊಕ್ಕ ಸಿಗೋದು ಟೊಮೆಟೊ ಒಳಗೆ ಅನ್ನೋದು ನಾವು ಜರ ಕಂಡಿದ್ದದು ನೋಡಿದ್ದೆ. ಹಿಂಗಾಗಿ ಆಸಕ್ತಿ ಈ ಕಡೆ ಒಲವು ತೊಳಕತ್ತು, ಒಂದು ಸ್ವಲ್ಪ ರೊಕ್ಕ ಇತ್ತು ನನ್ನ ಬಲ್ಲಿ, ಅದು ತಂದು ಏನು ಹಾಕಿದ್ ಮಾಡೋ ಪದ್ಧತಿ ಸರಿಯಾಗಿ ಗೊತ್ತಾಗಲಿಲ್ಲ ನನಗೆ, ಅವಾಗ ಯಾವ ಟೈಮ್ಗೆ ಮಾಡಬೇಕು ಅನ್ನೋ ಗೊತ್ತಾಗಲಿಲ್ಲ. ರೊಕ್ಕ ಬರ್ತಾನೆ ಒಮ್ಮೆ ಇದರ ಬಿದ್ದು ಬಿಟ್ಟ, 3 ಫಸಲು ಬೆಳೆಯುತ್ತಾನ ನನಗೆ ಆ ಟೊಮೆಟೊ ಅನುಭವ ಹತ್ತಲಿಲ್ಲ. ಈಗ ಶುರು ಮಾಡುವಂಥ ಸಂದರ್ಭದೊಳಗೆ ನೀವು ಯಾರು ವಿಜ್ಞಾನಿಗಳ ವಿಚಾರ ತಗೊಳ್ಳಿಲ್ಲ ನೀವು? ನಾನು ಅವಾಗ ನೇರವಾಗಿ ನನ್ನ ಬಲ್ಲಿ ಅನುಭವ ಐತಿ, ಹೆಂಗೂ ನೆರೆಯವರಿ ನೋಡೀನಿ ಮಾಡೀನಿ ಅನ್ನುವಂಥ ಒಂದು ಧೈರ್ಯ ಮ್ಯಾಗ ನಾ ಏನು ಮಾಡಿದ್ರಿ ಅದ್ರಾಗ ಹೊಕ್ಕಿಬಿಟ್ಟ. ನಾನು ಹೊಕ್ಕಿಸಿಂದ ಇದು ಫೇಲ ಯಾವಾಗಾದ ಅವಾಗ ನಾ ಬೆನ್ಬಿಟ್ಟದು ಬಿಟ್ಟು, ಅವಾಗ ನಾನು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಮತ್ತು ನಮ್ಮ ಕೃಷಿ ವಿಜ್ಞಾನ ಕಾಲೇಜ್ ಅವ್ರಿಗೆ ಭೇಟಿಯಾಗಿ ಆನ್ಲೈನ್ದಾಗೆ ಅವರು ಇದು ತರ್ಸಾಕತ್ರ ಬೀಜ. ಮೊದಲು ಬೀಜನೇ ಯೋಗ್ಯ ನಮ್ಮ ಒಕ್ಕಲ್ತನಕ್ಕೆ, ಸುಧಾರಿತ ತಳಿಯ ಬೀಜ ಯಾವ ಆಯ್ಕೆ ಮಾಡ್ಕೋತಾನೆ ಅವನು ಹೊಲ ಗೆದ್ದಲ್ಲಿ. ನಾವು ಸುಮಾರು ಬೀಜ ಯಾವಾಗ ತಂದು ಹಾಕ್ತೀವಿ ಅಲ್ಲಿ ಬೆಳಿವಿ, ನಾವು ಬೇಕಾದ ಮಾಡೋದು ಸುಧಾರಣೆ ಆಗೋಲ್ಲ, ತಪ್ಪು ಆಗೋದು ಅಲ್ಲೇ ರೈತರಿಗೆ. ಆಮೇಲೆ ನಮ್ಮ ಮಣ್ಣು ಭಾಳ ಚೆನ್ನಾಗಿ ಇಟ್ಕೋಬೇಕು, ನಾವು ಮನ್ಯಾಗ ತಾಯಿನ ಹೆಂಗೆ ಸಂರಕ್ಷಣೆ ಮಾಡ್ಕೋತೀವಿ ಹಂಗೆ ನಮ್ಮ ಕ್ಷೇತ್ರದ ಮಣ್ಣಿನ ಮ್ಯಾಗ ನಮ್ಗೆ ವಿಶ್ವಾಸ ಇರಬೇಕು. ಅದು ಒಂದು ಪ್ಲಾಸ್ಟಿಕ್ ಬೀಳ್ಗೊಡ್ಬಾರ್ದು, ಅದ್ರಾಗ ಯಾವುದೇ ಹೊಲಸು ಇದು ಬೀಳ್ಗೊಡ್ಬಾರ್ದು, ಕಲ್ಲು ಇದು ತೆಗಿಬೇಕು, ಆಮೇಲೆ ಯಾವುದೇ ಚಗಳ ಚಿಪ್ಪಾಟಿ ಗಸಗಿನ ಕಡ್ಡಿ ಕೊರ್ದು ಬೆಂಕಿ ಉಗಿಬಾರ್ದು. ಮಣ್ಣು ಎಷ್ಟು ಕಳಕಳಿ ಕಾಳಜಿಯಿಂದ ನಾವು ನೋಡ್ಕೋತೀವಿ ಅಷ್ಟು ಅದು ಉತ್ಪನ್ನ ಕೊಟ್ಟೇ ಹೋಗ್ತೈತಿ, ಅದು ಗ್ಯಾರಂಟಿ. ಇದು ಅದು ಬೇಕಾದಂಥ ಇದು ಇದ್ದರೂ ಕೊಡ್ತೈತಿ. ಈ ಒಂದು ವಿಶ್ವಾಸ ನನಗೆ ಬಂದೈತಿ ನಾ ಈ ಒಕ್ಕಲ್ತನ ಮಾಡೋದ್ರಿಂದ. ಆದ್ರೆ ಒಕ್ಕಲ್ತನದ ಕಷ್ಟ ಬರುವೆ, ಆದ್ರೆ ಹೇಳ್ಕೋತ ಕೂಡಕ್ಕಿಂತ ಧೈರ್ಯದಿಂದ ಎದುರಿಸ್ಬೇಕು. ಏನೋ ಅಂದಿನ ಕಾಲದಾಗ ಎಷ್ಟೋ ಋಷಿಮುನಿಗಳು ಹೇಳ್ಯಾರ, ಬಸವಣ್ಣವ್ರು ಹೇಳ್ಯಾರ, ಭಾಳ ಮಂದಿ ಒಕ್ಕಲ್ತನಕ್ಕೆ ಹೋರಾಟ ಮಾಡಿ ಮಾಡಿ ಇದು ಆಗ್ಯಾರ. ಆದ್ರೆ ಧೈರ್ಯ ಬಿಡಬಾರ್ದು, ನಾವು ಧೈರ್ಯದಿಂದ ಇರಬೇಕು. ಹೆಚ್ಚು ನಾವು ಕೆಲಸ ಮಾಡಬೇಕು ಹೊಲ್ಲಾಗ, ಹೊಲ್ಲಾಗ ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಅನುಭವ ಆಗ್ತದೆ, ಅಷ್ಟು ಉತ್ಪನ್ನ ನಮಗೆ ಸಿಗ್ತೈತಿ. ಈಗ ನೀವು ಟೊಮೆಟೊ ಏನು ಶುರು ಮಾಡಿದ್ರಲ್ಲ, ಅದರ ನಂತರ ಏನೇನು ಬೆಳವಣಿಗೆಗಳಾದವು? ಸಾಕಷ್ಟು ಅದರಿಂದ ತಮಗೆ ಆದಾಯ ಬಂತು, ಅದರಿಂದ ಸಾಕಷ್ಟು ತಮ್ಮ ಪ್ರಗತಿ ಆಯಿತು. ಎಷ್ಟು ವರ್ಷ ಇದು ಟೊಮ್ಯಾಟೊ ಬೆಳೆ ನಡೆಸಿದ್ರಿ ಮತ್ತು ಅದನ್ನು ತೆಗಿಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಯಾವ ಸಮಯದೊಳಗೆ ಬಂದ್ರಿ? ಸರ್, ನಾನು ಮೊದಲು ತಳದಾಗಿ 3 ಸಾರಿ ಫಸಲು ಫೇಲ್ ಆದ, ಮುಂದೆ ಸುಧಾರಿಸ್ಕೊಂಡು ಅದು ಒಂದು 5-7 ವರ್ಷ ಬಂದ. ಅದು 5-7 ವರ್ಷ ಬಂದ ಬಳಿಕ ನನಗೆ ರೊಕ್ಕ ಮಾಡ್ತು ಎಲ್ಲ ಇದು ಅನ್ನಿಸ್ತು. ಮುಂದೆ ಆಳಿನ ಕೊರತೆ ಹೆಚ್ಚಾಗತ್ತು. ಟೊಮೆಟೊ ಸೀಸನ್ ಎಲ್ಲರಿಗೂ ಡೇಟ್ ಸಿಕ್ಬಿಡ್ತದು. ಎಲ್ಲರೂ ಆ ಟೈಮ್ದಾಗ ಆಳುಗಳು ತೊಳಕತ್ತು. ನಾವು ಇರೋರು ಒಬ್ಬರು ಟೊಮೆಟೊ ಬಕ್ಕೊಂಡು ಟ್ರೇ ಹೊತ್ಕೊಂಡು ತರೋದು, ಸೂಸೋದು, ಒಜ್ಜಿಗೆ ಹಾಕತ್ತು ನಮಗಲ್ಲಿ. 5-7 ವರ್ಷ ನಂತರ ನಾವು ಒಂದು 2-3 ವರ್ಷ ಗ್ಯಾಪ್ ಮಾಡ್ಕೊಂಡೆವು. ಮತ್ತು ಟೊಮೆಟೊ ಬ್ಯಾಡ್ ಅಂತೇಳಿ ನಮಗೆ ದುಡಿಯೋದಾಗೋದಿಲ್ಲ, ಸುಮ್ಮನೆ ಅದು ಹಾಳಾತೋ ಮಾಲತ್ತೇಳಿ ಗ್ಯಾಪ್ ಮಾಡಿ ನಂತರ ಈಗ 5 ವರ್ಷ ಆಯ್ತು. ನಾನು ಕೃಷಿ ಇಲಾಖೆ ಒಳಗೆ ರೈತ ಅನುಗಾರ ಅಂತೇಳಿ ಕೆಲಸ ಮಾಡ್ತಿದ್ದೆ. ಆ ಯೋಜನೆ ಒಂಜರ ಭೂ ಚೈತನ್ಯ ಅನ್ನೋದಿತ್ತು, ಅದ್ರಾಗ ಒಂದು ಸ್ವಲ್ಪ ಓಡಾಡಿ ಹಂಗೆ ಮಾಡಿ ಬಂದ. ಅಲ್ಲಿ ಏನದು ಕಟ್ ಆಯಿತು, ಕಟ್ ಆಗ ಮತ್ತೆ ಟೊಮೆಟೊಕ್ಕೆ ಬಂದ. ರೊಕ್ಕ ನನಗೆ ಬೇಕೇ ಅಲ್ಲ, ಮತ್ತು ಆದಾಯಕ್ಕೆ ನಮ್ಗೆ ಅದಕ್ಕೆ ಐಕತ್ತಿಲ್ಲ. ಮತ್ತು ಟೊಮೆಟೊಗೆ ಬರೋಣ. ನನಗೆ ಎಲ್ಲರೂ ಪರಿಚಯ ಆಗ್ಯಾರ ರೀ, ಒಳ್ಳೊಳ್ಳೆ ಯಾವುದು ಫೇಲ್ ಆಗಲ್ಲ ನಂದು ಬೆಳೆ. ರೇಟ್ ಹೆಚ್ಚು ಕಡಿಮೆ ಆಗ್ತೈತಿ ಅಂದರೆ ರೇಟ್ ಬರೋ ಡೇಟು ಗೊತ್ತಾಗಿಬಿಡ್ತಾವೆ ನಮ್ಗೆ. ಈ ಸೀಸನ್ಕ ಹಿಂಗೆ ರೇಟ್ ಬರ್ತದೆ, ಬೆಳೆಗಳು ಬದಲಾವಣೆ ಮಾಡಿಸ್ತಾರೆ. ಹಿಂಗಾಗಿ ನಾ ಟೊಮೆಟೊ ಈಗ ಮತ್ತೆ 5 ವರ್ಷ ಚಾಲು ಮಾಡೀನಿ. ಉತ್ಪನ್ನ ಚೆಂದ ನಡೆದೈತಿ. ನನಗೆ ವರ್ಷಕ್ಕೆ ಆಗೋಟ್ ಮ್ಯಾಲ ಖರ್ಚು ಟೊಮೆಟೊದು ಬರ್ತಾ, ಇನ್ನುಳಿದು ಉಳಿತೈತಿ ನಮ್ಮ ಉತ್ಪನ್ನ. ಅವು ಇವು ಏನದಾವು ಉಳಿತಾವೆ. ಒಂದರೆ ವರ್ಷದಾಗ ಒಂದರ ಪೀಕ್ ನಾನು ರೇಟ್ನಾಗ ತೊಕೊಂಡೇ ತೊಕೊತೀನಿ. 3 ಪೀಕ್ ಇರ್ತಾವೆ ಟೊಮೆಟೊ ಬೆಳೆ ಸೀಸನ್ ವರ್ಷದಾಗ 3. 3 ಒಂದರ ಸೀಸನ್ ನಾ ಗ್ಯಾರಂಟಿ ಹೊಡ್ಕೊಂಡು ಕಡೆಕಾಯಿ ಬಿಡೋದು. ಆಮೇಲೆ ಎಲ್ಲಿ ಸಲ್ದವ್ರ ಮಾತು ಕೇಳಿ ಮಾಡೋದಲ್ರಿ, ಈಗ ನಮಗೆ ಪ್ರಾಕ್ಟೀಸ್ ಆಗಿಬಿಟ್ಟದು, ಅನುಭವ ಆಗ್ಯದ. ಯಾವ ಟೈಮ್ಗೆ ಔಷಧ ಕೊಡಬೇಕು, ಯಾವ ರೋಗಕ್ಕೆ ಏನು ಕೊಡಬೇಕು ಅನ್ನೋದು. ನಾವೇ ಒಂದು 8-10 ಮಂದಿ ಒಳ್ಳೆಯವ್ರಿ, ಬಡವ್ರು ಇದ್ರೆ ಕೇಳಂಗಿದೆ ಅಂಥವ್ರು ಮಾಹಿತಿ ಕೊಡ್ತೇವೆ. ನಾವೇ ಈ ಶ್ರೀಮಂತರಿಗೆ ಭಾಳ ಇದು ಇದ್ದವ್ರು ನಾವು ಹೇಳೋ, ನಮ್ಗೆ ಗೊತ್ತಿಲ್ಲಪ್ಪ, ಯಾರಿಗೆ ಕೇಳ್ಕೊತ ಕಳಿಸಿಬಿಡ್ತೀವಿ. ಒಂದು ಒಳ್ಳೆ ಇದು ಆಗೈತೆ ನಮಗೆ. ಸರಾಸರಿ ತಮಗೆ ಟೊಮ್ಯಾಟೊದೊಳಗೆ ಒಂದು ವರ್ಷದೊಳಗೆ ಎಷ್ಟು ಆದಾಯ ಬರ್ತಾ ಇತ್ತು? ಸರ, ರೇಟ್ ಈಗ ಹೋದ ಸಾರಿ ನಮಗೆ 2400 ಸಿಕ್ತು ಒಂದು ಟ್ರೇಕ್. ಎಲ್ಲ ಕೊಡಿ ಅದು ಒಂದು 20 ಗುಂಟೆ ಒಳಗಿತ್ತು. ನಂದು ಏರಿಯಾ ಒಂದು 38 ಕ್ಯಾರೆಟ್ ಹೊಣಿತಿದ್ದು, ಒಂದಿನ ಬಿಟ್ಟು ಒಂದಿನ 30 ಕ್ಯಾರೆಟ್. 2400 ರೇಟ್ ಸಿಗ್ತದೋ ಅದು ಇಲ್ಲ 3.5 ಲಕ್ಷ ಸನಿಬತ್ತು ನಾನು. ಆ ಮುಂದೆ ಬ್ಯಾಸಿಗೆ 1 ಎಕರೆ ಹಚ್ಚದ, ಅದೇ ಆಸೆ ಇಟ್ಕೊಂಡು ಬ್ಯಾಸಿಗೆಗೆ ಎದ್ರು ಹೇಳ್ಬೋದು. ಮದುವೆ ಸೀಸನ, ಈ ಕೊರೋನಾ ಲಾಕ್ಡೌನ್ ಯಾವ ಇರೋಂಗಿಲ್ಲ, ಸಾಧ್ಯ ಆದ್ರೆ ಆಗ್ಬೋದು ಈಗ ಅಂತೇಳಿ ಒಂದು ಆಸೆ ಇಟ್ಟು 1 ಎಕರೆ ಮಾಡಿದ. ಅಲ್ಲಿ 1.5 ಲಕ್ಷ ಹಾಳ, ಒಂದು ರೇಟ್ ಬರಲಿಲ್ಲ. 50 ರೂಪಾಯಿ ಟ್ರೇ ಹೊಂಟಿಬಿಡ್ತು. ಅಲ್ಲಿ ಉಸ್ಕಾನ್ ಬಿದ್ದ. ಮತ್ತೆ ಮೊನ್ನೆ ಆಗಸ್ಟ್ದಾಗ ಹಚ್ಚದ, ಈಗ 1.5 ಲಕ್ಷ ಆಯ್ತು. ಅಂದ್ರೆ ಒಮ್ಮೆ ರೇಟ್ ಹಿಂಗೆ ಒಮ್ಮೆ ಹಿಂಗೆ ಬೀಳ್ತೈತಿ. ಆದರೂ ಟೊಮೆಟೊ ಎಷ್ಟೇ ಅಲ್ಲಿ ಅದ್ರ ಮ್ಯಾಗ ವಿಶ್ವಾಸ ಇಟ್ಟರೆ ಒಂದು ಸ್ವಲ್ಪ ಆದಾಯ ಕೊಡ್ತೈತಿ. ಖರ್ಚಿಂತಲೂ ಒಂದು ಸ್ವಲ್ಪ ಆದಾಯ ಹೆಚ್ಚಿಗೆ ಮಾಡಿ ಹೋಗ್ತೈತಿ. ಈಗ ನೀವು ಹೇಳಿದ್ರಿ ಟೊಮ್ಯಾಟೊ ಬೆಳೆಯುವಂಥ ಸಂದರ್ಭದೊಳಗೆ ನೀವು ಒಬ್ಬರೇ, ಹೆಚ್ಚು ಕಡಿಮೆ ಭಾಳ ಮಂದಿ ಇರಲಿಲ್ಲ ಆ ಟೈಮ್ನೊಳಗೆ ಟೊಮ್ಯಾಟೊ ಬೆಳೆಗಾರರು, ಉತ್ಪನ್ನ ಕೂಡ ಭಾಳ ಇರಲಿಲ್ಲ. ಅದ್ರ ನಂತರ ಏನಾಯಿತು, ಜನರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಬಂದು ಎಲ್ಲರೂ ಬೆಳೆಯಕತ್ತರು, ಹಿಂಗಾಗಿ ನಮಗೆ ಟೊಮ್ಯಾಟೊ ಕೊರತೆ ಆಗಿಬಿಡ್ತು ಮತ್ತು ಉತ್ಪನ್ನ ಕೂಡ ನಮ್ದು ಹೋಗಲಾರ್ದಂಗೆ ಆಯಿತು ಅನ್ನುವಂಥ ಒಂದು ಪರಿಸ್ಥಿತಿ ಹೇಳಿದ್ರಿ. ಇದನ್ನು ಯಾವ ರೀತಿ ತಾವು ಸವಾಲಾಗಿ ಸ್ವೀಕಾರ ಮಾಡುವಂಥ ಒಂದು ಸಂದರ್ಭ ಅಂತ ನಾನು ಕೇಳ್ತೀನಿ. ಯಾಕಪ್ಪ ಅಂತಂದ್ರೆ ರೈತರಿಗೆ ಸಮಸ್ಯೆ ಇರುವುದೇ ಇದು, ಹೆಚ್ಚಿಗೆ ಬೆಳೆದ್ರೆ ರೇಟ್ ಬರೋದಿಲ್ಲ, ರೇಟ್ ಬರಬೇಕು ಅಂತಂದ್ರೆ ನಾವು ಯಾರೂ ಬೆಳೆಯಲಾರ್ದನ್ನ ಬೆಳಿಬೇಕು, ಆ ಸಂದರ್ಭದೊಳಗೆ ಸಹಿತ ನಮಗೆ ಕಷ್ಟಗಳು ಎದುರಾಗ್ತಾವೆ. ಮತ್ತು ಇಂಥ ಒಂದು ಸನ್ನಿವೇಶದಿಂದ ನಾವು ಹೊರಗೆ ಬರಬೇಕು ಅಂತಂದ್ರೆ ಏನು ಮಾಡಬೇಕಂತೀರಿ? ನೀವು ಬೇರೆ ರೈತರ ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀರಿ ಅಥವಾ ವಿಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡಿದ್ದೀರಿ, ಇಂಥ ಒಂದು ಸನ್ನಿವೇಶವನ್ನು ನಾವು ಯಾವ ರೀತಿ ಎದುರಿಸಬೇಕು ಅಂತೇಳಿ? ಕರೆಕ್ಟ್ ಸರ್, ಈಗ ಪರಿಸ್ಥಿತಿ ಆ ಲೆಕ್ಕಕ್ಕೆ ನಾವು ಬಂದಿತ್ತವಾಗ ಆಳುಗಳ ಹಂಗೆ. ಮುಂದೆ ನಾವು ಏನು ಮಾಡಿದೇವಪ್ಪ ಅಂದರೆ, ನನ್ನ ಹುಡುಗರು ಎಲ್ಲ ಕಾಲೇಜ್ಗಿದ್ದು, ಅವಾಗ ಎಲ್ಲ ಕಾಲೇಜ್ಗಿದ್ದು ನಾವು ಒಬ್ಬನೇ ಓಡಾಡೋದು ಹಂಗೆ ಹಿಂಗೆ ಮಾಡ್ತಿದ್ದ. ಆಳುಗಳಂತೂ ಬರಲಿಲ್ಲ, ಅನಿವಾರ್ಯ ಪರಿಸ್ಥಿತಿ. ಅವಾಗ ನನ್ನ ಕಂಪ್ನಿಯವರು ಒಂದು ಸ್ವಲ್ಪ ಸಹಾಯ ಸಹಕಾರ ಕೊಟ್ಟರು. ಆಳುಗಳು ಕಸದ ಲಾಗೋಡಿ ಮಲ್ಚಿಂಗ್ ಪೇಪರ್ ಹಾಕು ಒಂದು ಕಲೆಕ್ ತೋರಿಸ್ರು ಅವರು. ಮಲ್ಚಿಂಗ್ ಪೇಪರ್ ಹಾಕಿದ್ರೆ ಕಸದ ಲಾಗೋಡಿ ಕಮ್ಮ, ಆಳುಗಳು ಬೇಕಾಗಿಲ್ಲ. ಅಲ್ಲಿ ಅದೊಂದು ಕಂಡೆವು. ಆಮ್ಯಾಗ ಟೊಮೆಟೊ ಕೊಳೆ ರೋಗ ಬರಲಾರಂಗೆ, ಕೊಳೆ ರೋಗ ಬಂದಾಕರ ಟೊಮೆಟೊ ಕೀಡಿಗಳು ಭಾಳ ಬಿದ್ದಾಗ ಕಾಯಿ ಆರ್ಸಕ್ಕೆ ಆಳುಗಳು ಬೇಕಾಗ್ತಿದ್ದು. ಅಲ್ಲಿ ನಾವು ಕೋಲ್ ಹೊಡೆದು ತಂತಿ ಕಟ್ಟಿ ಟೊಮೆಟೊ ಸಪೋರ್ಟಿಂಗ್ ಕಟ್ಟೋದ್ರಿಂದ ಅಲ್ಲಿ ಆಳಿಂದು ಕೆಲಸ ಕಡಿಮೆ ಬಂದ್ಬಿಡ್ತು. ಆಮ್ಯಾಗ ನಮ್ಮ ಹುಡುಗರು ಕಾಲೇಜ್ದಿಂದ ಬಂದ್ರೆ, ಅವ್ರು ಶಾಲೆ ಏನು ಕಲಿಬೇಕು ಕಲ್ತು ಅವರು ಬಂದರು. ಬಂದವರು ದುಡಿಯಾಕತ್ತಿರ, ಎರಡು ಹುಡುಗರು, ನಾನು, ನಮ್ಮ ಮನೆಯವರು, ಹಿಂಗೆಲ್ಲ ಒಂದು ಒಕ್ಕಟ್ಟಾಗಿ ನಾವು 4 ಜನ ದುಡಿಯಾಕತ್ತಾರೆ. ನಾವು ಮುಂಜಾನೆ 10 ನಮ್ಮ ಕೆಲಸ ಮುಗಿಸ್ಕೊಂಡ್ಬಿಡ್ತೀವಿ ಹೊಲದು. ಮತ್ತು 10 ನಾವು ಎಲ್ಲೇ ಹೋಗಬೇಕು ಮಾಡಬೇಕು ಅನ್ನೋದಿದ್ರೆ ನಮ್ಮ ಇದಕ್ಕೆ ನಾವು ಹೋಗಿಬಿಡೋರು. ಭಾಳ ಇತ್ತಿ ಕೆಲಸದ ಇದು ಬಂದು 2 ಆಳ ತೋತಿದ್ದೆ, ಒಟ್ಟು 2 ಆಳ. ಅವ್ರ ಜೊತೆ ಏನೋ ಹಿಂಗೆ ರಾಶಿ ಸೀಸನ್ನು ಹಿಂಗೆ ಏನೇ ಬಂದು 1-2 ಆಳ ತೊಗೊಂಡು ಮಾಡ್ಕೊಂಡು ಕಡೆ ಕಾಯಿ ಬಿಡೋದು. ಹಿಂಗೆ ನಾವು ಟೈಮ್ ಟೇಬಲೇ ನಮ್ಮ ನಾವು ಅಳವಡಿಸ್ಕೊಂಡು ಬಿಟ್ಟೆವು ನಾವು. ಅವಾಗ ನಮಗೆ ಇದು ಒಕ್ಕಲ್ತನ ಹೆಚ್ಚಿಗೆ ಉತ್ಪನ್ನ ಇದು ಆಗೋದು, ಆಳುಗಳು ಬ್ಯಾಡಪ್ಪ ಅನ್ನೋದು ಅವಾಗ ಗೊತ್ತಾಯಿತು. ಹಿಂಗಾಗಿ ನಾ ಈಗ ಒಕ್ಕಲ್ತನ ಮುಂದುವರ್ಸೋ ಹೊಂಟೇನ್ರಿ. ಒಕ್ಕಲ್ತನ ಇಷ್ಟ ಐತಿ, ಚಲೋ ಐತಿ, ಯಾವುದೂ ಕೊರತೆ ಅಲ್ಲ. ಮಾಡೋಕೆ ಇಷ್ಟ ಐತಿ, ಮಾಡಬೇಕಷ್ಟೇ. ಈಗ ನಾವು ಇನ್ನೊಬ್ಬರ ಬಳಿ ಹೋಗಿ ಕೆಲಸ ಮಾಡ್ತೀವಿ, ಪಗಾರ ಕೊಡ್ತಾನೆ, ಅವ ಏನು ಹೇಳ್ತಾನೆ ಎಲ್ಲ ಮಾಡ್ತೀವಿ ನಾವು ಓಡಾಡಿ. ಈಗ ನಾ ಮಾಡಿ ಬಂದೀನಿ ರೀ, ಎಲ್ಲ ಇಷ್ಟಿನ ಅನುಭವ ಕಂಡೀನಿ. ಎಲ್ಲ ಕಂಪ್ನಿಯವ್ರ ಜೋಡಿ ಮಾಡೀನಿ, ಸ್ವಂತ ಮಾಡೀನಿ, ಯೂನಿವರ್ಸಿಟಿಯವ್ರ ಜೋಡಿ ಮಾಡೀನಿ, ಟ್ರೈನಿಂಗ್ ಕೊಟ್ಟೀನಿ, ಎಲ್ಲ ಬಂದಿನಿ. ಸಾಕೈ ನನ್ನ ಒಕ್ಕಲ್ತನ, ನಮ್ಮ ಮನೆ ಊಟ, ನನ್ನ ಹೊಲದ ವಾತಾವರಣದಾಗ ನಾನು ಬದುಕಬೇಕು ಅನಿಸಿ ಬಂದು ಕೂತೀನಿ. ನಾ ಈಗ ಯಾರ್ದು ಏನು ಬೇಡ, ಶುದ್ಧ ಇರ್ತೀನಿ ಅಂತೇಳಿ. ಜಗತ್ತೆಲ್ಲ ದುಷ್ಟಾಗಿಬಿಟ್ಟದ, ಸಮಸ್ಯೆ ಹೆಚ್ಚಾಗ್ಯಾವ. ಅವ ಸುಳಿಯಾಗ ನಾವ್ಯಾಗ ಸಿಗೋದು, ನಾವಾಯ್ತು, ನಮ್ಮ ಕುಟುಂಬ ಆಯಿತು, ಏನು ಮಾಡೋರು, ನಮ್ಮ ತೋಟ, ನಮ್ಮ ಮನೆಯೊಳು. ಇದನ್ನು ಈ ಪದ್ಧತಿ ಹಾಕ್ಕೊಂಡು ಚೆಂದಾಗಿ ಇವ್ರನ್ನಪ್ಪ ಅನಿಸ್ಕೇಸಿ ನಾವು ಒಕ್ಕಲ್ತನಕ್ಕೆ ಬಂದು ಸೇರ್ಪಡೆ ಆಗಿನ್ರಿ. ಪ್ರಭುರೇ, ಈಗ ರೈತನಿಗೆ ಭಾಳ ಮುಖ್ಯವಾದಂಥದ್ದು ಏನು ಅಂತಂದ್ರೆ ಮಾರ್ಕೆಟು. ಮಾರ್ಕೆಟ್ ಇರಲಾರ್ದೆ ನಾವು ಏನು ಬೆಳೆ ಬೆಳೆದರೂ ಉಪಯೋಗ ಆಗಂಗಿಲ್ಲ. ಅಂಥ ಒಂದು ಸಂದರ್ಭದೊಳಗೆ ಮಾರ್ಕೆಟ್ ಸಂಶೋಧನೆ ಭಾಳ ಮುಖ್ಯ ಆಗ್ತದೆ. ತಾವು ಹೇಳೋ ಪ್ರಕಾರ ಈಗೇನು ತಾವು ಡೇಟ್ಗಳನ್ನು ಅಥವಾ ದಿನಾಂಕಗಳನ್ನು ಗುರುತು ಮಾಡಿ ಇಟ್ಕೊಂಡಿದ್ದೀರಿ, ಆ ಟೈಮ್ನೊಳಗೆ ನಮ್ಮ ಉತ್ಪನ್ನ ಮಾರ್ಕೆಟ್ನೊಳಗೆ ಇತ್ತಪ್ಪ ಅಂತಂದ್ರೆ ಒಳ್ಳೆಯ ರೇಟ್ ಬರ್ತದೆ ನಮಗೆ ಅನ್ನುವಂಥದ್ದು ಒಂದು ವಿಚಾರ. ಅಂದರೆ ತಾವು ಸಾಕಷ್ಟು ಮಾರ್ಕೆಟ್ ಸಂಶೋಧನೆ ಮಾಡ್ತಾ ಇದ್ದೀರಿ ಅಂದಂಗೆ ಆಯ್ತು. ಯಾವುದೇ ಬೆಳೆ ಇರಲಿಬೋದು, ಯಾವುದೇ ಬೆಳೆ ಇರ್ಬೋದು, ಟೊಮೆಟೊ ಇರ್ಬೋದು ಅಥವಾ ಬೇರೆ ಬೆಳೆಗಳಿರ್ಬೋದು. ಸರ್, ಇದು ನಾನು ಹೆಚ್ಚು ಕಂಪ್ನಿಯವ್ರ ಜೊತೆ ಮಾರುಕಟ್ಟೆ ಏನು ಈಗ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಅವ್ರ ಜೋಡಿ ಲಿಂಕ್ದಾಗ ಇರ್ತೀವಿ ನಾವು. ಅವರಿಗೆ ಸುಮ್ಮನೆ ನಾವು ಯಾವುದೋ ಒಂದು ಫೋನ್ ಹಚ್ಚಿ ಅಕಡೆ ಕಡೆ ಚರ್ಚೆ ಮಾಡೋಕಿತ್ತು, ಯಾವಾಗೂ ವಾರದ ಒಂದ್ಸಾರಿ ಫೋನ್ ಅವ್ರಿಗೆ ಹಾಕಿ ಕೇಳಿ ಅವ್ರು ಅನ್ನುವತ್ತನೋ ಹಿಂಗೆ ಮಾತಾಡಿದೆ ಒಂದು, ಅವ್ರು ಹೇಳ್ತಾರೆ ಅವರು ಆ ಕಡೆ ಏನು ನಡೆದೈತಿ, ಬೆಳೆ ಎಲ್ಲಿ ನಶಿಸಿ, ಅವರೆಲ್ಲ ಕಡೆ ತಿರುಗಾಡ್ತಿರ್ತಾರೆ. 16 ರಾಜ್ಯಗಳು ಇಂಥಲ್ಲಿ ಮಳೆ ಹೆಚ್ಚಾಗಿ ಬೆಳೆ ಫೇಲ್ ಆಗ್ಯದ, ಈ ಸಾರಿ ಇದಕ್ಕೆ ರೇಟ್ ಬರೋ ಸಾಧ್ಯತೆ ಭಾಳ ಅದ, ಉಳ್ಳಾಗಡ್ಡಿ ಹಾಕಂದ್ರೆ ಉಳ್ಳಾಗಡ್ಡಿ ಹಾಕ್ತೀವಿ ನಾವು ಅಂದ್ರೆ. ಕೆಲವೊಂದು ಎಲ್ಲ ಕಂಪ್ನಿಯವರು ಸಲಹೆ ಸೂಚನೆಗಳು, ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಕಾಂಟ್ಯಾಕ್ಟ್ ಏನು ನಮ್ಗೆ ಸಂಪರ್ಕದಲ್ಲಿ ನಾವು ಇರ್ತೀವಿ, ಅದರಿಂದ ನಮಗೆ ಒಳ್ಳೆ ಮಾರ್ಕೆಟಿಂಗ್ ಸಿಗೋದು ಗ್ಯಾರಂಟಿ. ಒಂದ್ವೇಳೆ ನಾವು ಅವ್ರ ಸಲಹೆ ಸೂಚನೆ ಇಲ್ಲಾರೆ ನಾನೇ ಬರ್ತದ ದೇವ್ರ ಅಂಕಿ ಹೇಳ್ಕೊಂಡು ಕೂತರು ಅದು ಸಿಗೋದಿಲ್ಲ. ಅದು ನಾವು ಹೆಚ್ಚು ಸಂಪರ್ಕದಾಗ ಇರಬೇಕು ಮಾರುಕಟ್ಟೆದವ್ರ ಜೋಡಿ, ಅಲ್ಲಿ ವಿಜ್ಞಾನಿಗಳ ಜೋಡಿ, ತಿರುಗಾಡೋರು ಏನು ಇರ್ತಾರೆ ಈ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆ ಹಿಂಗೆ ಏನು ತಿರುಗಾ, ಅವ್ರಿಗೆಲ್ಲ ಗೊತ್ತಿರ್ತೈತಿ. ಆಮ್ಯಾಗ ಇವು ನಮ್ಮ ಸುದ್ದಿ ಮಾಧ್ಯಮಗಳು ಒಂದು ಸ್ವಲ್ಪ ಲಕ್ಷ ಹಾಕ್ಬೇಕು ನಾವು, ಬರೀ ಉಳಿದದ್ದು ಎಲ್ಲ ಬಿಟ್ಟರು ಸುದ್ದಿ ಮಾಧ್ಯಮಗಳ ನೋಡಬೇಕು ಎಲ್ಲಿ ಏನು ನಡೆದೈತಿ, ಮಳೆ ಹೆಚ್ಚು ಬಿತ್ತು, ಯಾವುದೋ ರೈತನ ಪಡ ಹಾಳಾಗೈತಿ, ಯಾಕೆ ಹಾಳಾಗೈತಿ ಅನ್ನುವಂಥ ಸಮಸ್ಯೆಗಳು ನಮ್ಮ ಟಿ ವಿ ಮುಖಾಂತರ ದೂರದರ್ಶನ ಮುಖಾಂತರ ಬಂದೇ ಬರ್ತಿರ್ತಾವೆ. ಅವನ್ನ ಒಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ಅದು ಬರಲಾರಂಗೆ ಅವ್ರು ಏನು ಮಾಡ್ಯಾರ ಅಥವಾ ಈ ಟೈಮ್ಗೆ ಯಾಕಾಯ್ತು ಅನ್ನೋಂಥದ್ದು ತಲೆಗೆ ಇಟ್ಕೋಬೇಕಾಗ್ತ ನಾವು. ಇವೆಲ್ಲ ಭಾಳ ನಮಗೆ ಚೀಪ್ಗಲ್ಲಾದಂಗೆ ಆಗ್ತಾವೆ ರೈತಗೆ. ಒಂದು ದೊಡ್ಡ ಕಲ್ಲು ನಾವು ಬೇಕಾಟ ವಿದ್ಯಾಕಲ್ಲು ತಿಳಿದಿದ್ದೀನಿ ಅಂದ್ರೆ ಒಕ್ಕಲ್ತನದಾಗ ಒಂದು ಸಣ್ಣ ಕಲ್ಲು ಬೇಕಾಗ್ತದ ಲೆವ್ಲಿಂಗಿ. ಹಂಗೆ ಇವು ಸಲಹೆ ಸೂಚನೆಗಳು ಮಾರ್ಗದರ್ಶನಗಳು ತೊಗೊಂಡು ಬೆಳೆದ್ರೆ ಒಕ್ಕಲ್ತನ ಭಾಳ ಚಂದ ಆಗ್ತದೆ. ನಾ ಹಂಗಾಗಿ ಮಾರುಕಟ್ಟೆ ನನಗೆ ಫೇಲ್ ಮಾಡ್ಕೊಳ್ಳೋರು ಇದ್ದೀವಿ. ನಾನು ಈಗ 2 ವರ್ಷದ ಕಬ್ಬು ಬೆಳೆದೆ ರೀ, ಎಷ್ಟು ಎಲ್ಲ ಕೂಡ 1.5 ಎಕರೆ ಕಬ್ಬಿದು ನನ್ನ 121 ಟನ್ ಆಯಿತು. ಅದು ಬರಗಾಲ, ಅಂಥ ಬರಗಾಲದಾಗ ನಮ್ಮ ಮಠದ ಗುರುಗಳು ಅಂದರು ಅಲ್ಲಿ ಆ ಕಡೆ ಎಲ್ಲ ನೀರು 12 ತಿಂಗಳು ನೀರು ಬಿಟ್ಟರು ಆಗಲಿಲ್ಲ ನಮ್ಮದೇ ಹಂಗಣ್ಣ. ಇದು ಪುಟೂರಿನೆಲ್ಲ ಪರಿವರ್ತನೆ ಆಗಿದೆ, ಅಲ್ಲಿ ಬೆಳೆ ಪರಿವರ್ತನೆ ಆಗೈತಿ, ಇಷ್ಟಿನ ಕಬ್ಬೇವು ನೋಡಿಲ್ಲ ಅದು. ಹಿಂಗಾಗಿ ತಾಕತ್ತಾಗಿ ಆಗಿದ್ರೆ ಅಂದೇನಿಲ್ಲ ನಮ್ಮ ಭೂಮಿ ಸಿಟ್ಟದವತ್ತಂದರು ಇರ್ಬೋದು ಎಂದೇವು. ಕಬ್ಬಿನ ನಮ್ಮ ಭೀಮಾಶಂಕರ್ ಪೆಟ್ರಿ ಕಬ್ಬು ಇಳುವರಿ ಅದಕ್ಕೆ ಮೊದಲು ಕಬ್ಬು ಕರೆಸ್ಕೊಂಡ್ರಿ ಅವರು, ಕರೆಸ್ಕೊಂಡು ಕಬ್ಬು ನಮ್ಮನ್ನು ಮಲ್ಲ ತೊಗೊಂಡು ಮತ್ತೆ ಒಂದು ವಾರದ ಬಿಲ್ ಹಾಕರ್ ನನಗೆ ಇನ್ನೊಂದು ಸಾರಿ ಜಲ್ದಿ ಕುಳ್ಳಿ ರೈತೀವ ಅಂತೇಳಿ. ಅವಾಗ ಎಷ್ಟು 1800 ರೂಪಾಯಿ ಕೊಟ್ಟರೆ ನನಗೆ ಅವರು, 1800 ರೂಪಾಯಿ ಕೊಟ್ಟಿಂದ ಭಾರಿ ಇದು ಆಯ್ತದ. ಮುಂದೆ ಬರಗಾಲ ಬಿತ್ತು, ಮತ್ತು ಕಬ್ಬಿಗೆ ನೀರು ಕಡಿಮೆ ಬಿದ್ದು ನಂದು ಕಬ್ಬು ತೆಗೆದೇವು ನಾವು. ಆದರೂ ಒಕ್ಕಲ್ತನದಾಗ ಬರ್ತಾವ ಕಷ್ಟ ಬಿಡಬಾರ್ದು, ನಾವು ಹಂಗೆ ಪ್ರಯತ್ನ ಮಾಡ್ಕೋತ ಮಾಡಿ ಏನಾದರೂ ನಮ್ಮ ಉಪಜೀವನ ಸಾಗಿಸ್ಕೋಬೇಕು ಅನ್ನೋದು ನಮ್ಮ ಸಲಹೆ. ಈಗ ಟೊಮೆಟೊ ಜೊತೆಗೆ ತಾವು ಕರ್ಬೂಜ್ ಮಾಡ್ತಾ ಇದ್ದೀರಿ, ದ್ರಾಕ್ಷಿ ಮಾಡ್ತಾ ಇದ್ದೀರಿ, ಆಮೇಲೆ ಈಗಾಗಲೇ ತಾವು ಹೇಳ್ದಂಗೆ ಕೋಳಿ ಸಾಕಿದ್ದೀರಿ, ಮೀನುಗಾರಿಕೆ ಕೂಡ ಮಾಡ್ತಾ ಇದ್ದೀರಿ. ಈಗ ಅಗದಿ ಲಿಮಿಟೆಡ್ ಮಿತಿಯೊಳಗಿರುವಂತಹ ನಿಮ್ಮ ಶ್ರಮ ಮತ್ತು ಕೂಲಿ ಆಳುಗಳು ಸಹಿತ ತಾವು ಬಹಳಷ್ಟು ಉಪಯೋಗ ಮಾಡ್ಕೊಳ್ಳಂಗಿಲ್ಲ, ಆದರೂ ಕೂಡ ಇವನ್ನೆಲ್ಲ ನಿರ್ವಹಣೆ ಮಾಡ್ತಾ ಇದ್ದೀರಿ. ಯಾವ ರೀತಿ ಇದು ಸಾಧ್ಯ ಮಾಡ್ಕೋಬಹುದು ನಮ್ಮ ರೈತರು? ಸರ್, ಇವರು ಟೈಮ್ ಮೇಂಟೆನ್ಸ್ ಮಾಡ್ಕೋಬೇಕು ರೈತರು. ಫಸ್ಟ್ ಇವತ್ತು ಎದ್ದು ಕೂಡಲೇ ನಾನು ಇವತ್ತು ಸಾಯಂಕಾಲ ತಾನೇ ಏನು ಕೆಲಸ ಹೊಲ್ದಾಗನು ತಮ್ಮ ಮಂದಾಗ ತಾವು ನಿರ್ಧಾರ ಮಾಡ್ಕೋಬೇಕು. ಮಾಡಿಕೊಂಡು ಯಾವ್ದಕ್ಕೆ ಹೆಚ್ಚು ಹೊತ್ತು ಕೊಡಬೇಕು, ಯಾವ್ದಕ್ಕೆ ಕೊಡಬಾರ್ದು. ಈಗ ಕೋಳಿದಿತ್ತು, ಕೋಳಿ ಕಾಳ ಮೇವ ನಿರ್ವಹಣೆ ಮಾಡೋ ಅದ್ರ ಟೈಮ್ ಹಾಕ್ಕೊಂಡು ಬಡಬಡ ಮುಗಿಸ್ಬಿಡೋದು. ಮುಂದೆ ಕರೆಂಟ್ ಬರ್ತಿರ್ತಾವ, ಮುಂದೆ ಒಕ್ಕಲ್ತನ ಬೆಳೆ ಇರ್ತಾವ, ದನ ಕರುಗಳು ನೋಡಿ ಅವೆಲ್ಲ ಟೈಮ್ ಸೆಟ್ ಮಾಡ್ಕೋಬೇಕು. ಆ ಟೈಮ್ ಸೆಟ್ ಮಾಡ್ಕೊ ಆ ಟೈಮ್ಗೆ ಅವ್ನು ಮಾಡಬೇಕದು. ಎಲ್ಲರೂ ವ್ಯರ್ಥ ತಿರುಗಾಡ್ತಾ ಹೋಗ್ತೀನಿ ಅನ್ನೋದು ಇಲ್ಲಿ ಅದು ಕುಂಠಿತ ಆಗ್ತದೆ. ಅದರ ಕೆಲವೊಂದಿಷ್ಟು ಮನೆಯಾಗ ಹಂಚಿಕೆ ಜವಾಬ್ದಾರಿ ಇರಬೇಕು. ಆ ಕೆಲಸ ಒಂದಿಷ್ಟು ನೀ ಇವಿಷ್ಟು ನಾ ಇವು ಹಿಂಗೆ ಹಂಚಿಕೆ ಮಾಡ್ಕೋಬೇಕು. ಅವು ಕೆಲಸ ಅವ್ರವ್ರು ಅವರೇ ಮಾಡಬೇಕು, ಎಲ್ಲನೂ ಒಬ್ಬನೇ ಮಾಡ್ತೀನಿ ಅಂದ್ರೆ ಅಲ್ಲಿ ತಪ್ಪು ಬಿಡ್ತೈತೆ ನಮಗೆ. ಇದು ಒಂದು ಮೇನ್ ಕಲಿಬೇಕು. ಆಮ್ಯಾಗ ಈ ಉಪಕಸಬುಗಳಿಗೆ ಎಲ್ಲರೂ ಸ್ವಲ್ಪ ಟೈಮ್ ಹಂಚಿಕೆ ಮಾಡ್ಕೊಂಡ್ರೆ ಜಲ್ದಿ ಬೇಕಾಗಿಬಿಡ್ತವೆ. ಅದನ್ನ ಮುಖ್ಯ ಉದ್ಯೋಗ ಏನಿರ್ತೈತಿ ಒಕ್ಕಲ್ತನ ಮಾಡೋ ಅವಕರ್ದಾಗ ಹೋಗಿ ನಾವು ಕೆಲಸ ಮಾಡ್ಕೊಂಡು ಬರ್ಬೋದು. ಅದರ ಜೊತೆ ಹೆಚ್ಚು ನಾವು ರೈತರು ಎಲ್ಲರೂ ಮಿಶ್ರ ಬೇಸಾಯ ಬೆಳೆಯೋದು ಕಲಿಬೇಕು. ನಾವು ಏಕ ಬೆಳೆ ಬೆಳೆಯೋದು ಬಿಡಬೇಕ್ರಿ. ಮಿಶ್ರ ಬೆಳೆಯಾಗಿ ಈಗ ಜೋಳ ಇತ್ತು ಕಡ್ಲಿ, ಜೋಳ ಜೋಡಿ ಏನೇನು ಬರ್ತೈತಿ ಅನ್ನೋದು ಕಂಡುಕೊಂಡು ಅವು ಎಲ್ಲನೂ ಮಾಡ್ಕೋಬೇಕು. ಈಗ ತೊಗರಿ ಒಳಗೆ ಏನು ಬರ್ತೈತಿ, ದ್ರಾಕ್ಷಿ ಒಳಗೆ ಏನು ಬರ್ತದ, ಅದ್ರ ಜೋಡಿ ಒಂದು ಮಿಶ್ರ ಇರಬೇಕು. ಆವಾಗ ರೈತ ನಸಿಸಲ್ಲ, ಒಂದಿಲ್ಲ ಒಂದು ಲಾಭ ಗ್ಯಾರಂಟಿ. ಅವನಿಗೆ ಉಪಕಸಬಿಡುವ ಕಿಸಿಂದ ಈಗ ಜೇನು ಕೃಷಿ ಅದು ಏನು ಮಾಡೋದ್ಬೇಡ, ಜೇನು ಪೆಟ್ಟಿಗೆ ಇಟ್ಟು ನೋಡ್ಕೋತಿದ್ರೆ ಸಾಕು. ಅದಿಲ್ಲ 10,000 ರೂಪಾಯಿ ತಿಂಗಳ ಆದಾಯನೇ ಬರ್ತೈತಿ ಅವನಿಗೆ. ಮತ್ತು ಇವು ಕೋಳಿದೈತಿ, ಕೋಳಿದ ನಾವು ಶ್ರಮ ಹಾಕೋದು ಬರೀ ಮುಂಜಾನೆ ಸಂಜೆ ಎಷ್ಟು ಹಾಕಿಬಿಟ್ರೆ ಸಾಕು, ತಮ್ಮ ಪಾಡಿ ತಮ್ಮ ಮೈಕೋತಿರ್ತಾವೆ. ಮೀನು ನೋಡ್ರಿ ನಾವು ವರ್ಷಿಗೊಮ್ಮೆ ತಂದು ಬಿಡ್ತೀವಿ, ಒಂದು ಸ್ವಲ್ಪ ಮುಂಜಾನೆ ಅಥವಾ ಸಾಯಂಕಾಲ ಹೋಗಿ ಮೇವು ಕಲಸಿ ಕಸಿ ಒಗೆದು ಬಿಟ್ಟೇವು ಮುಗಿತು. ನಾವು ಮತ್ತೆ ಅದರಾಗೆ ಜಳಕ ಮಾಡಿತಿರ್ತೀವಿ, ಸ್ನಾನ ಮಾಡ್ತೀವಿ, ಅವನು ನಮ್ಮ ಜೋಡಿ ಎಲ್ಲ ಜಿಗಿದಾಡ್ತಾವೆ. ನಮ್ಮ ಮಾರಾಕ್ ಹೆಸಿಗೆ ಬಂದು ಈಗ ನನ್ನ ಕೃಷಿ ಹೊಂಡದಾಗ 5-6 ಕೆಜಿ ಮೀನು ಅದಾವೆ ರೀ. ಒಂದೊಂದು ನನಗೆ ಕೊಡು ನಿನಗೆ ಕೊಡು ಕೆಲವ್ರು ಬಂದು ಇದು ಮಾಡ್ತಾರೆ, ನಾವು ಹೊಟ್ಟೆ ತೆಗೆದಿಲ್ಲ. ಈಗ ತೆಗೆದ ಅಂದ್ರೆ ಈಗ ನನಗೆ 700 ರೂಪಾಯಿಗೆ ಒಂದು ಕೆಜಿ ಮಾರಾಟ ಆಗ್ತಾವ ರೀ. 7-5 ಕೆಜಿ ಮೀನು ಅಂದ್ರೆ ಒಂದು ಮೀನಿನ ಉತ್ಪನ್ನ ನನಗೆ ಈಗ 700 ಮೀನು ಅದಾವ ರೀ. ಆರು ಕೊರತೆ ಆಗ್ತದ ಕಮ್ಮಿ ಮಾಡಿದೇವು ನಾವೀಗ ಅಂದ್ರೆ ಸೈಜಿನ ಮ್ಯಾಗೆ ಸಾಕಬೇಕಾಗ್ತಾವ ರೀ ಅವು. ಈಗ ನನಗೆ ಅಷ್ಟೊಂದು ಇದು ಬರ್ತೈತೆ, ಅವು ನಮ್ಮ ಜೋಡಿ ಇರಲಿ ಮಾರ ನಮ್ಗೆ ಹಾಳೆ ಹಾಕತ್ತೆ ಅವು, ಹಿಂಗಾಗಿ ಇರಲಿ ನಮ್ಮ ಜೋಡಿ. ಅಂದ್ರೆ ಅವು ಮೀನುಗಳು ನೀರನ್ನು ನಾವು ಬೆಳಿಗ್ಗೆ ಬಿಡೋದ್ರಿಂದ ಬೆಳೆಗಳಿಗೆ ರೋಗ ಭಾಳ ಕಡಿಮೆ ಬರ್ತೈತೆ. ಅದು ಮುಖ್ಯವಾಗಿ ಇದು ತಿಳ್ಕೊಬೇಕು. ನಾನು ವಿಜ್ಞಾನಿಗಳಿಗೆ ಇದೇ ಕೇಳ್ತೀನಿ ರೀ ಚರ್ಚೆ, ಆ ಡೈರೆಕ್ಟ್ ಬೋರಿನ ನೀರು ಬಿಟ್ರೆ ಬೆಳೆ ಬೇರೆ ಇರ್ತೈತಿ. ಈ ಹೊಂಡನಾಗ ಸ್ಟಾಕ್ ಮಾಡಿ ಮೇನ್ ಅಡ್ಡಾಡಿ ಏನದ ಆಮ್ಲಜನಕ ಬಿಡೋದು ತೆಗೆದು ಮಾಡಿ ಅದು ಬೆಳೆಗೆ ಭಾಳ ಸಮೃದ್ಧಿ ಕೊಡ್ತೈತಿ ಅದು. ಅದರಿಂದ ಭಾರಿ ಒಳ್ಳೆಯದು ಇದು. ಆಗಿ ನಾವು ಯಾವಾಗಲೂ ನೀರು ಡೈರೆಕ್ಟ್ ಹೊಂಡನಾಗ ಹಾಕಿ ತೆಗಿತೇನೆ ರೀ. ಡೈರೆಕ್ಟ್ ಪೈಪ್ಲೈನ್ ತೆಗೆದು ಬಿಟ್ಟೇವೆ ನಾವು ಈ ಬೋರಿಂದ ಲಿಂಕ್ ಕೊಡೋದು, ಅದರಿಂದ ಸರಿಯಾಗಿ ಬೆಳೆ ಬರೋದಿಲ್ಲ ರೀ ಅದು, ಡೈರೆಕ್ಟ್ ಹೋಗಿ ನೀರು ಸೇರೋದ್ರಿಂದ. ಇದು ನಮ್ಮ ಸಂಸ್ಥೆ ಅನುಭವ. ಅಂದ್ರ ಏನು ನೀರಾವರಿ ಮಾಡತಾ ಇದ್ರಿ, ಅದು ಕೃಷಿ ಹೊಂಡದ ನೀರನ್ನ ತಗೊಂಡೇ ನೀವು ಮಾಡ್ತಾ ಇದ್ರಿ. ಆ ಕೃಷಿ ಹೊಂಡದೊಳಗೆ ನೀವು ಮೀನು ಸಾಕಣೆ ಮಾಡಿದ್ದಕ್ಕ ನಿಮ್ಮ ನೀರಿನೊಳಗೆ ಒಂದು ಶಕ್ತಿ ಬಂದದೆ, ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳು ಬಹಳ ಆಗ್ಯಾವ ಅಂತೇಳಿ ನೀವು ಹೇಳ್ತಾ ಇದ್ರಿ. ಕರೆಕ್ಟ್ ಸರ್, ನಮ್ಗೆ ಮೀನು ಸಾಕಾಣಿಕೆ ಮಾಡೋದ್ರಿಂದ ನಮ್ಮ ಬೆಳೆಗಳಿಗೆ ರೋಗ ರುಜಿನಿ ಕಡಿಮೆ ಆಗ್ಯಾವ. ಕಡಿಮೆ ನಮ್ಮ ಬೆಳೆ ಸದ್ದಾಡಿ ಇರೋದು ಅದು. ನಮ್ಮಲ್ಲಿ ಏನೇ ಬೆಳಿತೀವ್ರಿ ನಾವು, ಟೊಮೆಟೊ ಮಿಂಚ್ ಹೊಡಿದು ಸ್ವೈನಿಂಗ ಮೆಣಸಿನಕಾಯಿ ಬೆಳೆದ್ರೆ ಮೆಣಸಿನಕಾಯಿ ಅವು ಎಷ್ಟು ಉದ್ದ ಹಿಂಗೆ ಮಡಚಂಗಲ್ಲ, ಅವು ರೋಗ ಮುಕ್ತಿರಂಗಲ್ಲ, ನೀಟಾಗಿ ಇರ್ತಾವೆ. ಆಮೇಲೆ ಕರ್ಬೂಜ ಬೆಳಿತೀವಿ, ಗುಂಡ ತಿಂದ್ರೆ ಒಡೆದ್ರೆ ಎಷ್ಟು ಸ್ವೀಟ್ ಜಿಬಿ ಜಿಬಿ ಜಿಬಿ ಹತ್ತೈತಿ. ಆ ಕಾಯಿ ಒಂದು ಸಾರಿ ಅಪ್ಪಾರಿಗೆ ಅದನ್ನು ನೋಡಿ ಇದು ಮಾಡೋದ್ರೆ ನಾವು ಮತ್ತೊಮ್ಮೆ ಉಸಿರ್ದಂಗೆ ನಿಲ್ಲೋ ತೊಗೊಂಡ್ಬಿಡ್ತಾನೆ ಅದು. ನಮ್ಮ ಬೆಳೆ ಒಳ್ಳೇದಿರ್ಬೇಕಂದಾಗ ನಮ್ಮದು ಈ ಮೀನಿನ ಈ ಏನಾದ್ರು ಇದು ಬಿಡ್ತೈತಿ ಆರು ತಿಂದು ಕಿವಿ ಒಳಗಿನ ಇದು, ಅದರಿಂದೇ ನಮ್ಗೆ ರುಚಿ ಆಗ್ತದೆ. ನೀರು ಬಂಗಾರ ನಮ್ಮದು ಇದು, ಹೊಂಡಿನ ನೀರು. ಈ ಬಗ್ಗೆ ನೀವು ಏನಾದರೂ ಈ ಮೀನುಗಾರಿಕಾ ತಜ್ಞರನ್ನು ಸಂಪರ್ಕ ಮಾಡಿ, ಯಾಕಂದ್ರೆ ವಿಜಾಪುರನೊಳಗೆ ಒಂದು ಕೇಂದ್ರ ಇದೆ, ಸಂಶೋಧನಾ ಕೇಂದ್ರ ಇದೆ, ಆ ತಜ್ಞರನ್ನು ಭೇಟಿಯಾಗಿ ಇದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡಿರಿ. ಮಾಡಿ ಸರ್. ನಾನು ಈ ಮೀನುಗಾರಿಕೆ ಇದು ಕೇಂದ್ರಕ್ಕೆ ಹೋಗಿನಿ ರೀ, ಇಲ್ಲಿ ಬಿಜಾಪುರ ಬೂತ್ನಾಳ ಕೆರೆಯಿಂದ ಐತಿ. ಚವಾಣ ಸರ್ ಹತ್ತಿದ್ರು ಮತ್ತು ನಮ್ಮ ಮೋದಿ ಹತ್ತಿದ್ದ. ಅವ್ರು ಹೇಳಿದ್ರು ಕಟ್ಲ ಮೀನಿನ ಉಪಯೋಗ ಮಾಡು, ಇಲ್ಲಾಂದ್ರೆ ಕಾಮನ್ ಕರ. ಇವು ಎರಡೂ ವೆರೈಟಿ ಒಕ್ಕಲ್ತನಕ್ಕೆ ಒಳ್ಳೆಯವು, ಇಳುವರಿನೂ ಕೊಡ್ತಾವೆ, ನೀವು ಮಾರಾಟ ಮಾಡೋದು ದುಡ್ಡು ಹತ್ತಾವೆ, ಸೈಜಿಂಗು ಬೆಳಿತಾವ. ಆದ್ರೆ ನಿಮ್ಮ ಬೆಳೆಗಳಿಗೆ ಹೆಚ್ಚು ಆಮ್ಲಜನಕ ಇದನ್ನು ಇವು ಒದಗಿಸಿ ಕೊಡ್ತಾವೆ, ಇದರಿಂದ ಬೆಳೆ ಇದು ಬರ್ತೈತಿ ಅಂತ. ಈಗ ನನಗೆ 5-6 ವರ್ಷದ್ದು ಪರಿಚಯ ಇರೋರು, ನಾನು ಹೋಗ್ತೇನೆ ಅವರು ಟ್ರೈನಿಂಗ್ ಕರ್ದಾಕರ್ ಹೋಗ್ತೀನಿ, ಫೋನ್ ಹಚ್ಚಿ ಕೆಲವೊಂದು ಕಾರ್ಯಕ್ರಮ ಮಾಡೋದಿದ್ರೆ ಹೇಳ್ತಾರೆ, ಬರ್ತಾರೆ ಅವರು ಈ ಕಡೆ ವಿಸಿಟ್ ಮಾಡ್ತಾರೆ. ಆಮ್ಯಾಗ ಇಲ್ಲಿ ನಮ್ಮ ಶಿಕಾರ್ಕನ್ಯ ಒಳಗೆ ದಂದವಕನ್ಯ ಅದ, ಅಲ್ಲಿ ಹೋಗ್ತೇನೆ. ಲಕ್ಷ್ಮೀ ಪಾಟೀಲ್ ಅಂತೇಳಿ ಒಬ್ರು ಇವು ಡಾಕ್ಟರ್ ಅದಾರ, ಕುಳಿ ಇವು ಮರಿಗಳು ಬೇರೆ ಬೇರೆ ವೆರೈಟಿಗಳು ಬರಾಕತ್ತೇವೆ ಈಗ, ಅವ್ರ ಬಗ್ಗೆ ಇಂಥ ಬಂದರು ಮಾಡು ಕರ್ಕಿಸಿ ನಮಗೆ ಕೊಡ್ತಾರೆ, ತರ್ತೀವಿ ಉಪಚಾರಗಳು ಲಸಿಕೆಗಳು. ಆಮೇಲೆ ದನಕರಿಗೆ ಏನೇ ರೋಗ ಬಂದರೂ ಮಾಹಿತಿ ಕೊಡ್ತಾರೆ. ಹೀಗೆಲ್ಲ ಒಳ್ಳೆ ನಾವು ಎಷ್ಟು ಅವರಿಗೆ ಪ್ರಶ್ನೆಗಳನ್ನು ಕೇಳಿ ಅವ್ರ ಜೋಡಿ ಕಾಂಟ್ಯಾಕ್ಟ್ ಇರ್ತೀವಿ ಅಷ್ಟು ನಮಗೆ ಹೆಚ್ಚಿನ ಲಾಭಾಂಶ ನಮಗೆ ಸಿಗುತ್ತೆ, ಮಾಹಿತಿಗಳು ಸಿಗುತ್ತವೆ, ಯಾವುದೂ ತೊಂದರೆ ಇಲ್ಲಾರೆ ನಾವು ಮಾಡ್ಬೋದು ಸರ್. ಪ್ರಭುರೇ, ಒಂದು ಕೊನೆ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈಗ ಏನು ತಾವು 10-10.5 ಎಕರೆ ಜಮೀನೊಳಗೆ ಒಕ್ಕಲ್ತನ ಮಾಡ್ತಾ ಇದ್ದೀರಿ, ಒಂದು ವರ್ಷಕ್ಕೆ ನಿಮಗೆ ಎಷ್ಟು ಆದಾಯ ಬರ್ತದೆ, ಮತ್ತು ಈ ಆದಾಯದಿಂದ ನಿಮಗೆ ತೃಪ್ತಿ ಅದನೋ ಅಥವಾ ಇನ್ನೂ ಹೆಚ್ಚು ಮಾಡಬೇಕು, ಹೆಚ್ಚು ಮಾಡ್ಬೋದು ಇದ್ರೊಳಗೆ ಅಂತ ಅನಿಸ್ತದ ಸರ್? ಇಷ್ಟೊಂದು ಜಮೀನು ನಾ ಇಟ್ಕೊಂಡಿನಿ, ಆದರೆ ಈಗ ಹೊರಗಡೆ ನಾನು ನೋಡಿದ್ರೆ ವಿವಿಧ ಕಡೆ ನಾನು ನೋಡಿದ್ರೆ ನನಗೆ ಇನ್ನೂ ಆದಾಯ ತೆಗಿಲಕ್ಕ ಹೆಚ್ಚು ಉತ್ಸುಕತೆ ಇದ್ದೀನಿ. ಆದ್ರೆ ನನ್ನ ಮನಸ್ಸಿನ ತಕ್ಕ ಆದಾಯ ಇನ್ನೂ ಹೊಂಟಲ್ದು. ಆದರೂ ನಾನು ಒಂದು 10-12 ಲಕ್ಷ ರೂಪಾಯಿ ಆದಾಯ ಮಾಡ್ಕೋತೀನಿ ರೀ. ನಾನು ಹಂಗೆ ಹಿಂಗೆ ಮಾಡಿ ಇದರ ಒಂದು 2-3-4 ಲಕ್ಷ ಖರ್ಚು ಆತೈತಿ. ಎಲ್ಲ ಆಳುಗಳು ಹೊರಗಡೆಯಿಂದ ತರೋ ಗೊಬ್ಬರ ಔಷಧ ಅಂಥವು ಇಂಥವು ಕೆಲವೊಂದು ಇದು ಬರ್ತಾವೆ, ಖರ್ಚು ಆತೈತಿ, ಮಾಡ್ತೀನಿ. ಈ ರೀತಿಯಾಗಿ ನಡ್ಸೋಣ ಹೊಂಟೀನಿ ರೀ. ಯಾರಾದರೂ ತಮ್ಮ ಜೊತೆಗೆ ಚರ್ಚೆ ಮಾಡಬೇಕು, ವಿಚಾರ ವಿನಿಮಯ ಮಾಡ್ಕೋಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ನಂದು ಮೊಬೈಲ್ ನಂಬರ್ ಸರ್ 9666-3535-106. ಆತ್ಮೀಯರಿಗೆ ಪ್ರಭು ಅವರೇನು ಹೇಳಿದ್ರು ತಮ್ಮ ನಂಬರನ್ನು ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9663-83-51-06 ಈ ನಂಬರನ್ನು ಸಂಪರ್ಕ ಮಾಡಿ ಅವರ ಅನುಭವಗಳನ್ನು ತಾವು ಕೇಳ್ಬೋದು. ಒಳ್ಳೆಯದು ಪ್ರಭು ಅರವತ್ತಿಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ತಮ್ಮ ಒಕ್ಕಲುತನದ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ನಮ್ಮ ರೈತರು ಇಲ್ಲಿ ತಿಳ್ಕೊಳ್ಬೇಕಾಗಿದ್ದು ಬಹಳ ಮುಖ್ಯವಾದಂತಹ ವಿಚಾರಗಳದಾವ. ಏನಪ್ಪ ಅಂತಂದ್ರೆ ಮಿಶ್ರ ಬೇಸಾಯವನ್ನು ಮಾಡಬೇಕು, ಬೇರೆ ಬೇರೆ ಬೆಳೆಗಳನ್ನು ನಾವು ಬೆಳಿಬೇಕು, ಬೇರೆ ಪದ್ಧತಿಗಳನ್ನು ಅಳವಡಿಸ್ಕೊಳ್ಬೇಕು, ಒಂದರ ಮೇಲೆ ಯಾವತ್ತೂ ಅವಲಂಬಿತರಾಗಬಾರ್ದು. ಇದು ಒಂದೇ ಪಾಠ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಯಾವತ್ತೂ ನಾವು ವಿಜ್ಞಾನಿಗಳ ಜೊತೆಗೆ ಇರ್ಬೋದು ಅಥವಾ ಇಲಾಖೆಗಳ ಜೊತೆ ಇರ್ಬೋದು ಅಥವಾ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಇರ್ಬೋದು ಕಂಪನಿಗಳ ಜೊತೆ ಇರ್ಬೋದು ನಾವು ಸಂಪರ್ಕದೊಳಗೆ ಇದ್ರೆ ನಮಗೆ ಹೊಸ ತಂತ್ರಜ್ಞಾನ ಗೊತ್ತಾಗ್ತದೆ, ಮತ್ತು ಮಾರ್ಕೆಟ್ ಯಾವ ರೀತಿಯಾದ ಅನ್ನೋದು ಗೊತ್ತಾಗ್ತದೆ, ಮತ್ತು ನಾವು ಏನು ಮಾಡಬೇಕು ಅನ್ನುವಂಥ ಒಂದು ನಿರ್ದೇಶನ ಅಲ್ಲಿಂದ ನಮಗೆ ಸಿಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೀರಿ. ಒಟ್ಟಾರೆಯಾಗಿ ನಿಮ್ಮ ಅನುಭವಗಳು ನಮ್ಮ ಎಲ್ಲ ರೈತ ಬಾಂಧವರಿಗೆ ಮಾರ್ಗದರ್ಶನ ನೀಡಲಿ, ಪ್ರೇರಣೆ ನೀಡಲಿ ಅಂಥೇಳಿ ನಾವು ಅನ್ಕೊಳ್ತಾ ಇವತ್ತೇನು ನಮ್ಮ ಎಲ್ಲ ರೈತರ ಜೊತೆಗೆ ಸಂವಾದ ಮಾಡಿದ್ದೀರಿ ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರಗಳು. ಇದುವರೆಗೆ ತೋಟಗಾರಿಕೆ ಬೆಳೆಯ ಅನುಭವ ಕುರಿತು ಚಡಚಣ ತಾಲೂಕು ಇಂಚಗೇರಿ ಗ್ರಾಮದ ರೈತರಾದ ಪ್ರಭು ರಾಮಣ್ಣ ಅರವತ್ತಿಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಸುರುಳಿ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಸುಳ್ಳದ ಗ್ರಾಮದ ಕಸ್ತೂರವ್ವ, ತಿರ್ಕಪ್ಪ, ಬೆಹಟ್ಟಿ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. ಹೊನ್ನಿನ ಮಳಿ ಬಂದ ಚಿನ್ನದ ಮಳಿ ಬಂದ ಮ್ಯಾಲ ಮುತ್ತಿನ ಮಳಿ ಬಂದೆ ಕೋಲೆ ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸುಳ್ಳದ ಗ್ರಾಮದ ಕಸ್ತೂರವ್ವ ತಿರ್ಕಪ್ಪ ಬೆಹಟ್ಟಿ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.